ಮಂಗಳೂರು ಪುರಭವನದಲ್ಲಿ ಪೂರ್ವಾಹ್ನ 8 ಗಂಟೆಗೆ, ಮೂಡಬಿದ್ರಿ ಆಳ್ವಾಸ್ ನುಡಿಸಿರಿ ವೇದಿಕೆಯ ಸಭಾಂಗಣದಲ್ಲಿ ಪೂರ್ವಾಹ್ನ 6:30-7:30, ಸುಳ್ಯದ ಕೆವಿಜಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯದ ಆವರಣದಲ್ಲಿ ಬೆಳಿಗ್ಗೆ 8 ಗಂಟೆಗೆ ಬನ್ನಿ ಭಾಗವಹಿಸಿ. ಈ ಬಾರಿಯ ಘೋಷವಾಕ್ಯ ಮಾನವೀಯತೆಗಾಗಿ ಯೋಗ. ಇದು ದಕ್ಷಿಣ ಕನ್ನಡ ಜಿಲ್ಲಾ ಆಯುಷ್ ಇಲಾಖೆಯ ಪ್ರಕಟಣೆ. ಉದ್ಯೋಗವಾಣಿ. ನನ್ನ ಹೆಸರು ಶ್ರೀನಿವಾಸ್ ನರಸಿಂಹ ಭಟ್. SSLC ಆದಮೇಲೆ ನಾನು GTTC ಜಾಯ್ನ್ ಆದೆ. GTTCಯಲ್ಲಿ ಡಿಪ್ಲೊಮಾ ಇನ್ ಟೂಲ್ ಆ್ಯಂಡ್ ಡೈ ಮೇಕಿಂಗ್ ಮಾಡಿದ್ದೀನಿ. ಮ್ಯಾನುಫ್ಯಾಕ್ಚರಿಂಗ್ ಫೀಲ್ಡ್ನಲ್ಲಿ ಡೆಪ್ತ್ ನಾಲೆಡ್ಜ್ ಜೊತೆಗೆ ಇಂಡಸ್ಟ್ರಿಯಲ್ ಎಕ್ಸ್ಪೀರಿಯೆನ್ಸ್ನ ಗಳಿಸ್ಕೊಂಡಿದ್ದೀನಿ. ಜೀವನದಲ್ಲಿ ನನ್ನ ಕಾಲ ಮೇಲೆ ನಾನು ನಿಂತ್ಕೋತೀನಿ ಅನ್ನುವಂಥ ಭರವಸೆಯನ್ನು GTTCಯಿಂದ ಪಡೆದಿದ್ದೀನಿ. ನಿಮ್ಮ ಭವಿಷ್ಯಕ್ಕಾಗಿ GTTC ಜಾಯ್ನ್ ಆಗಿ. ಹೆಚ್ಚಿನ ಮಾಹಿತಿಗಾಗಿ ಸಹಾಯವಾಣಿ 1-555-267 ಕರೆ ಮಾಡಿ. ನಿಮ್ಮ ಭವಿಷ್ಯದೆಡೆಗೆ ದಿಟ್ಟ ಹೆಜ್ಜೆ. SBI ಜನರಲ್ ಇನ್ಶೂರೆನ್ಸ್ ಕಂಪನಿ ಲಿಮಿಟೆಡ್ನಿಂದ ಮರುವಿನ್ಯಾಸಗೊಳಿಸಲಾದ ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆಗೆ ಸಂಬಂಧಿಸಿದಂತೆ ಕೃಷಿಕರಿಗಾಗಿ ಪ್ರಮುಖ ಮಾಹಿತಿ ಯೋಜನೆ ಅಡಿಯಲ್ಲಿ ನೋಂದಾಯಿಸಲು ಮುಂಗಾರು ಖಾರಿಫ್ ಬೆಳೆಗೆ ಕೊನೆಯ ದಿನಾಂಕ 30 ಜೂನ್ 2022 ಹಾಗೂ ಮಾವಿನ ಬೆಳೆಗಾಗಿ 31 ಜುಲೈ 2022 ಆಗಿರುತ್ತದೆ. ಬೆಳೆ ವಿಮೆ ಯೋಜನೆಯ ಪ್ರಯೋಜನಗಳನ್ನು ಪಡೆಯಲು ಹೆಚ್ಚಿನ ಮಾಹಿತಿಗಾಗಿ ದಯವಿಟ್ಟು ಸಮೀಪದ ಬ್ಯಾಂಕ್ ಶಾಖೆ, CSC ಸೆಂಟರ್, ಗ್ರಾಮ 1 ಅನ್ನು ಸಂಪರ್ಕಿಸಿ ಅಥವಾ 1-800-209-1111 ರಲ್ಲಿ ನಮಗೆ ಕರೆ ಮಾಡಿ. ನಿಯಮಗಳು ಹಾಗೂ ನಿಬಂಧನೆಗಳು ರಾಜ್ಯ ಸರ್ಕಾರದ ಅಧಿಸೂಚನೆಗೆ ಒಳಪಟ್ಟಿರುತ್ತವೆ. SBI ಜನರಲ್ ಇನ್ಶೂರೆನ್ಸ್ ಕಂಪನಿ ಲಿಮಿಟೆಡ್, IRDA ರಿಜಿಸ್ಟ್ರೇಷನ್ ನಂಬರ್ 144. ಇದೀಗ ಕೇಳಿ ಕೃಷಿಯಲ್ಲಿ ಸೌರ ವಿದ್ಯುತ್ ಬಳಕೆ. ಸುರತ್ಕಲ್ NITK ಸಂಸ್ಥೆಯ ಕೆ ಅಚ್ಯುತ ಅವರೊಂದಿಗೆ ಸಂದರ್ಶನ. ಅಚ್ಯುತ್ ಅವರು ನಮಸ್ಕಾರ. ನಮಸ್ತೆ. ಕೃಷಿಯಲ್ಲಿ ನಾವು ಬೇರೆ ಬೇರೆ ಒಂದು ಒಳಸೂರುಗಳನ್ನು ಬಳಸ್ತೀವಿ, ಅದರಲ್ಲೂ ವಿಶೇಷವಾಗಿ ಶಕ್ತಿಯ ಬೇರೆ ಬೇರೆ ರೂಪದಲ್ಲಿ ನಾವು ಬಳಕೆ ಮಾಡ್ತೀವಿ. ಅದರಲ್ಲಿಯೂ ಕೂಡ ಈಗ ಸಾಂಪ್ರದಾಯಿಕ ಇಂಧನ ಮೂಲಗಳು, ಈಗ ಪೆಟ್ರೋಲ್ ಡೀಸೆಲ್ ಆಗ್ಬೋದು ಅಥವಾ ಒಂದು ಜಲವಿದ್ಯುತ್ ಆಗ್ಬೋದು, ಇಂಥದ್ದನ್ನು ನಾವು ಬಳಕೆ ಮಾಡಿಕೊಂಡು ಸಾಕಷ್ಟು ಕೆಲಸವನ್ನು ಮಾಡೋದನ್ನು ನೋಡ್ತೀವಿ. ಆದರೆ ಇವೆಲ್ಲವೂ ಕೂಡ ಒಂದಲ್ಲ ಒಂದು ದಿವಸ ಬರಿದಾಗುವಂಥ ಇಂಧನ ಮೂಲಗಳು ಅಂತ ಹೇಳ್ತೀವಿ. ಈ ಹಿನ್ನೆಲೆಯಲ್ಲಿ ನೋಡಿದರೆ ಅಸಾಂಪ್ರದಾಯಿಕ ಒಂದು ಇಂಧನ ಮೂಲಗಳು, ಅದರಲ್ಲೂ ವಿಶೇಷವಾಗಿ ಈ ಸೌರಶಕ್ತಿಯ ಒಂದು ಪ್ರಾಮುಖ್ಯತೆ ಏನು ಅಂತ ಹೇಳ್ತೀರಿ? ಸಾಂಪ್ರದಾಯಿಕ ಇಂಧನ ಮೂಲಗಳಿಂದ ಹೊರ ಬರಬೇಕು ಅಥವಾ ಸಾಂಪ್ರದಾಯಿಕ ಏನಿದೆ, ಮರು ನವೀಕರಿಸ ಆಗುವಂಥದ್ದು ಏನಿದೆ, ಅದಕ್ಕೆ ನಾವು ಅದರ ಬಗ್ಗೆ ಗಮನ ಹರಿಸಬೇಕು, ಅದನ್ನು ಬಳಸಿಕೊಳ್ಬೇಕು ಅಂತ ಹೇಳುವಂಥ ಒಂದು ಆಲೋಚನೆ ಅಥವಾ ಇದೊಂದು ರೀತಿಯ ಚಳುವಳಿಯಾಗಿ ಬಹಳ ಹಿಂದಿನಿಂದಲೇ ಆರಂಭ ಆಗಿದೆ. ಇದಕ್ಕೆ ಬಹಳ ಮುಖ್ಯ ಕಾರಣ ಹೇಳಿದರೆ ನಮ್ಮ ಸಾಂಪ್ರದಾಯಿಕ ಏನಿದೆ, ಪೆಟ್ರೋಲ್ ಡೀಸೆಲ್ ಮುಂತಾದ ಇಂಧನಗಳು, ಕಲ್ಲಿದ್ದಲಿರ್ಬೋದು ಏನಿದೆ, ಇದರ ಬಳಕೆಯಿಂದ ಉಂಟಾಗುವಂತಹ ದುಷ್ಪರಿಣಾಮಗಳು, ಅದರಿಂದ ನಮ್ಮ ಪ್ರಕೃತಿಯ ಮೇಲೆ ಆಗುವಂತಹ ಆ ಒಂದು ದುಷ್ಪರಿಣಾಮಗಳು. ಉದಾಹರಣೆಗೆ ಈಗಿನ ಜಾಗತಿಕ ತಾಪಮಾನ ಏರಿಕೆ ಇರಬಹುದು ಅಥವಾ ವಾಯುಮಾಲಿನ್ಯದಿಂದಾಗಿ ಉಂಟಾಗುವ ಹಲವಷ್ಟು ಸಮಸ್ಯೆಗಳಿರ್ಬೋದು, ಇದೆಲ್ಲ ನೇರ ಕಾರಣ ಈ ಸಾಂಪ್ರದಾಯಿಕ ಇಂಧನಗಳ ಬಳಸುವಿಕೆ. ಹಾಗಾಗಿ ಜಗತ್ತಿಗೆ ಬಹಳ ಒಂದು ಗಂಭೀರವಾಗಿ ಆಲೋಚನೆ ಮಾಡ್ತಿದ್ವಿ, ಇದರ ಮೇಲಿನ ಅವಲಂಬನೆಯನ್ನು ಕಮ್ಮಿಗೊಳಿಸಬೇಕು, ಆದರೆ ಅದರಿಂದ ಸಂಪೂರ್ಣವಾಗಿ ಹೊರಗೆ ಬರಬೇಕು ಅಂತ ಹೇಳುವ ನಿಟ್ಟಿನಲ್ಲಿ. ಹೀಗಾಗಿ ಬಹಳಷ್ಟು ಮರು ನವೀಕರಿಸಲಾಗುವಂತಹ ಶಕ್ತಿಯ ಮೂಲಗಳ ಬಗ್ಗೆ ಜಗತ್ತು ಈಗ ಗಮನವನ್ನು ಹರಿಸ್ತಾ ಇದೆ. ಇದರಲ್ಲಿ ಬಹಳಷ್ಟಿದೆ. ನೀವು ಹೇಳಿದಾಗೆ ಸೌರಶಕ್ತಿ ಒಂದು, ಹಾಗೆ ಭೂಮಿಯ ತಾಪಮಾನ ಅಂದರೆ ಭೂಗರ್ಭದವರೆಗೆ ಹೋಗಿ ಅದರ ತಾಪಮಾನವನ್ನು ಹಿಡಿದುಕೊಂಡು ಅದರಿಂದ ಶಕ್ತಿಯನ್ನು ಉತ್ಪಾದಿಸುವುದೊಂದು, ಅಥವಾ ಗಾಳಿ ಅಥವಾ ಪವನ ಶಕ್ತಿ ಅದು ಒಂದು, ಮತ್ತು ಇಲ್ಲಿವರೆಗೆ ಹೇಳಿದ ಸಮುದ್ರದ ಅಲೆಗಳನ್ನು ಉಪಯೋಗಿಸಿಕೊಂಡು ಶಕ್ತಿಯನ್ನು ಉತ್ಪಾದನೆ ಮಾಡುವುದು ಕೂಡ ಇದೆ. ಆದರೆ ಇವೆಲ್ಲವುಗಳಿಂದ ಈ ಸೌರಶಕ್ತಿ ಬಹಳ ಒಂದು ವಿಭಿನ್ನವಾಗಿ ನಿಲ್ತದೆ. ಇದರ ಒಂದು ಪ್ರಾಮುಖ್ಯತೆ ಏನು? ಹಾಂ ನೋಡಿ, ನಮ್ಮ ದೈನಂದಿನಲ್ಲಿಯೇ ನೋಡಿದರೆ ಈಗ ಸೌರಶಕ್ತಿ ಎಲ್ಲ ಕಡೆ ಲಭ್ಯವಿದೆ, ಎಲ್ಲ ಸಮಯದಲ್ಲಿ ಸಾಮಾನ್ಯ ಎಲ್ಲ ಕಡೆ ಲಭ್ಯ ಇರುತ್ತದೆ, ಮತ್ತು ಅದನ್ನು ಆಕ್ಸೆಸ್ ಮಾಡಲಿಕ್ಕೆ ಬಹಳ ಸುಲಭ. ಇದು ನಮ್ಮ ಪ್ರಾಚೀನರಿಂದ ಕೂಡ ನಾವು ಕಲಿಬಹುದು. ಹಿಂದೆ ಇವನು ಬಟ್ಟೆ ಒಣಗಿಸುವುದರಿಂದ ಹಿಡಿದು ಇದೆಲ್ಲ ನೋಡಿ ಸೌರಶಕ್ತಿಯ ಬಳಕೆ, ಯಾಕಂದರೆ ಅಷ್ಟು ಸುಲಭದಲ್ಲಿ ಲಭ್ಯವಿದೆ. ಸೊ ಇದನ್ನೇ ಈಗಿನ ಟೆಕ್ನಾಲಜಿಯನ್ನು ಯೂಸ್ ಮಾಡಿಕೊಂಡು ಹೇಗೆ ಮಾಡಬಹುದು ಅಂತ ಬಹಳ ಒಂದು ಗಂಭೀರವಾದ ಚಿಂತನೆ ಆಗ್ತಿದೆ. ಇದರದ್ದು ಒಂದು ನಾವು ಅಡ್ವಾಂಟೇಜ್ ಹೇಳಬೇಕು ಅಂತಿದ್ದರೆ ಈಗ ಎಲೆಕ್ಟ್ರಿಸಿಟಿ ಉತ್ಪಾದನೆ ಅಥವಾ ವಿದ್ಯುತ್ತಿನ ಉತ್ಪಾದನೆ, ನೀವು ಈ ಯಾವುದೇ ಉಳಿದ ಈಗ ಜಲಶಕ್ತಿ ಇರಬಹುದು, ಪವನ ಇರಬಹುದು, ಇದರಿಂದ ನಮ್ಮ ಮನೆಗೆ ಬರಬೇಕು ಅಂತ ಹೇಳಿದರೆ ನಾವೊಂದು ಅದನ್ನು ಉತ್ಪಾದನಾ ಕೇಂದ್ರದಿಂದ ವೈರಿನ ಮೂಲಕವೇ ತರಿಸಬೇಕಷ್ಟೇ. ಆದರೆ ಸೌರಶಕ್ತಿ ಅಡ್ವಾಂಟೇಜ್ ಹೇಳಿದರೆ ಒಂದು ಪ್ಯಾನಲ್ ಇದ್ರೆ ಆಯಿತು. ಬಹಳಷ್ಟು ರಿಮೋಟ್ ಏರಿಯಾಗಳು, ಬಹಳ ಒಂದು ಎಲ್ಲೋ ಒಂದು ಗುಡ್ಡದ ತುದಿಯಲ್ಲಿದ್ದೀರಿ, ಎಲ್ಲೋ ಒಂದು ಕಡೆ ಇದ್ದೀರಿ, ನಿಮಗೆ ಏನು ಆಕ್ಸಸ್ ಇಲ್ಲ. ಸೊ ಅಂತಹ ಪ್ರದೇಶದಲ್ಲಿ ಕೂಡ ಇದನ್ನು ಉಪಯೋಗಿಸಲಿಕ್ಕೆ ಆಗ್ತದೆ. ಎಲ್ಲಿ ಬಳಕೆ ಆಗ್ತದೋ ಅಲ್ಲಿ ಉತ್ಪಾದನೆಯನ್ನು ಕೂಡ ಮಾಡಲಿಕ್ಕೆ ಅವಕಾಶ ಖಂಡಿತವಾಗಿ. ಇಲ್ಲಿವರೆಗೆ ಹೇಳಿದರೆ ಈಗಿನ ಉಪಗ್ರಹಗಳಲ್ಲಿ ಕೂಡ ಸೌರಶಕ್ತಿಯನ್ನು ಬಳಕೆ ಮಾಡಿಕೊಂಡು ಶಕ್ತಿಯ ಉತ್ಪಾದನೆ ಆಗ್ತಿದೆ. ರಾಕೆಟ್ ತಂತ್ರಜ್ಞಾನದಲ್ಲಿ ಕೂಡ ಇದರ ಬಳಕೆ, ಉಪಗ್ರಹಗಳು ಅದರ ಇದಕ್ಕೆ ಶಕ್ತಿಗೋಸ್ಕರ ಸೌರ ವಿದ್ಯುತ್ತನ್ನೇ ಅವಲಂಬಿಸಿದೆ. ಸೊ ಇದು ಇದರದ್ದು ಫ್ಲೆಕ್ಸಿಬಿಲಿಟಿ ಅಂತ ಹೇಳ್ಬೋದು, ಎಲ್ಲಿ ಬೇಕಾದ್ರೂ ತಗೊಂಡು ಹೋಗ್ಬಹುದು. ಸೊ ನಿಮ್ಮ ಹತ್ರ ಒಂದು ಇದ್ರೆ ನೀವು ಮೊಬೈಲ್ ಕೂಡ ಅದರಲ್ಲಿ ಚಾರ್ಜ್ ಮಾಡಬಹುದು ಅಂತ ಹೇಳೋದು ಇದರದ್ದು ಫ್ಲೆಕ್ಸಿಬಿಲಿಟಿ ಅಡ್ವಾಂಟೇಜ್. ಹೌದು ಹೌದು. ಆಮೇಲೆ ಈಗ ಕೃಷಿ ಕ್ಷೇತ್ರಕ್ಕೆ ಬಂದ ಇದರಲ್ಲಿಯೂ ಕೂಡ ಸಾಕಷ್ಟು ಕೆಲಸಗಳು ಇರ್ತವೆ, ಒಂದಲ್ಲ ಒಂದು ರೀತಿಯ ಒಂದು ಶಕ್ತಿಯನ್ನು ನಾವು ಬಳಕೆ ಮಾಡಬೇಕಾಗ್ತದೆ ಅಂತ ಹೇಳಿದೀವಿ. ಹೌದು. ಉಳುಮೆಗೆ ಸಂಬಂಧಪಟ್ಟ ಹಾಗೆ ಈಗ ಆ ಸಾಂಪ್ರದಾಯಿಕವಾಗಿ ನಾವು ಎತ್ತುಗಳನ್ನು ಅಥವಾ ಕೋಣಗಳನ್ನು ಬಳಕೆ ಮಾಡಿಕೊಂಡು ಉಳುಮೆ ಮಾಡ್ತಾ ಇದ್ವಿ. ಹೌದು. ಅದೆಲ್ಲ ಮುಂದುವರೆದು ಈಗ ಟ್ರ್ಯಾಕ್ಟರ್ ಚಾಲಿತ ಅಂತ ಹೇಳ್ತೀವಿ. ಟ್ರ್ಯಾಕ್ಟರ್ ಕೂಡ ಬಹುಶಃ ಡೀಸೆಲ್ ಅಂತ ಒಂದು ಬರಿದಾಗ್ತಾ ಇರುವಂತಹ ಇಂಧನ ಮೂಲವನ್ನೇ ಬಳಕೆ ಮಾಡ್ತಾ ಇದೆ. ಹೌದು. ಸೌರಶಕ್ತಿಯನ್ನು ಬಳಕೆ ಮಾಡಿಕೊಂಡು ಈ ಟ್ರ್ಯಾಕ್ಟರ್ ನ ಚಲಾವಣೆ ಮಾಡಬಹುದು ಹೇಗೆ? ಹೌದು, ಇದರ ಬಗ್ಗೆ ಕೂಡ ಈಗ ಗಂಭೀರವಾದ ಚಿಂತನೆಗಳಾಗ್ತಿದೆ. ಬಹಳಷ್ಟು ಈ ಕಂಪನಿಗಳು ಇದರ ಮೇಲೆ ರಿಸರ್ಚ್ ಅನ್ನ ಮಾಡ್ತಾ ಇದೆ. ಮಹೀಂದ್ರ ಇರಬಹುದು, ವಿದೇಶಿಯ ಕೆಲವು ಕಂಪನಿಗಳಿರಬಹುದು, ಇದರ ಬಗ್ಗೆ ಬಹಳ ಒಂದು ಗಂಭೀರವಾದ ಚಿಂತನೆ ಆಗ್ತಿದೆ. ಸೊ ಇಲ್ಲಿ ಏನವರು ಯೂಸ್ ಮಾಡ್ತಾರೆ ಹೇಳಿದ್ರೆ, ವಿದ್ಯುತ್ ಚಾಲಿತ ಯಂತ್ರಗಳನ್ನು ಬಳಸ್ತಾರೆ. ಮೋಟರ್ ಇರ್ಬೋದು ಅಥವಾ ಏನೇ ಒಂದು ಇರ್ಬೋದು, ವಿದ್ಯುತ್ ಚಾಲಿತ ಸಲಕರಣೆಗಳನ್ನು ಇದಕ್ಕೆ ಬಹಳ ಪ್ರಮುಖವಾಗಿ ಬಳಸ್ತಾರೆ. ನಾವು ಈಗ ರಸ್ತೆಗಳಿಗೆ ಈಗಾಗಲೇ ನೋಡ್ಲಿಕ್ಕೆ ಆರಂಭ ಆಗಿದೆ, ವಿದ್ಯುತ್ ಚಾಲಿತ ಸ್ಕೂಟರ್ಗಳಿರ್ಬೋದು, ವಿದ್ಯುತ್ ಚಾಲಿತ ರಿಕ್ಷಾಗಳಿರ್ಬೋದು, ಬಹಳ ಸಣ್ಣ ಸಣ್ಣ ಇಂಥ ಇನ್ಸ್ಟ್ರೂಮೆಂಟ್ಸ್ ಇದೆ, ವೆಹಿಕಲ್ಸ್ ಇದೆ. ಆದ್ರೆ ಕೃಷಿಗೆ ಬಂದಾಗ ಇದರದ್ದು ಶಕ್ತಿ ಸಾಮರ್ಥ್ಯ ಹೆಚ್ಚು ಬೇಕಾಗ್ತದೆ. ಇದು ಇದರದ್ದು ಬಹುಶಃ ಒಂದು ಲಿಮಿಟೇಷನ್ ಆಗಿರಬಹುದು. ಹಾಗಾಗಿ ಈಗ ಅದರದ್ದು ಕೂಡ ಆ ನಿಟ್ಟಿನಲ್ಲಿ ಕೂಡ ಕೆಲಸಗಳು ನಿಧಾನವಾಗಿ ಆರಂಭ ಆಗ್ತಿದೆ. ಸೊ ಏನ್ ಮಾಡ್ತಿದ್ದಾರೆ ಹೇಳಿದ್ರೆ, ಒಂದು ಮಾಡೆಲ್ ಸಿಕ್ಕಿದೆ ಒಬ್ಬರು ವಿದೇಶಿ ಕಂಪನಿಯದ್ದು. ಅವರು ಸಾಮಾನ್ಯ 150 kWh ನಷ್ಟು ಕೆಪಾಸಿಟಿ ಇರುವ ಒಂದು ಬ್ಯಾಟರಿಯನ್ನ ಯೂಸ್ ಮಾಡಿಕೊಳ್ತಾರೆ. ಸೊ ಅದರಿಂದ ಮೋಟಾರ್ಗೆ ನೇರ ಸಂಪರ್ಕವನ್ನ ಕೊಟ್ಟು ಟ್ರ್ಯಾಕ್ಟರ್ ಅನ್ನು ಹೇಗೆ ಬಳಸಬಹುದು ಅಂತ ಹೇಳಿಕೊಂಡು ಚಿಂತನೆ ಮಾಡ್ತಾ ಇದ್ದಾರೆ. ಈಗ ಅವರು ಕೊಟ್ಟ ಡೇಟಾದ ಪ್ರಕಾರ 3 ಗಂಟೆಗಳ ಕಾಲ ಚಾರ್ಜ್ ಮಾಡಲಿಕ್ಕೆ ಸಮಯಾವಕಾಶ ಬೇಕು, ಒಂದು ಕಂಪ್ಲೀಟ್ ಆಗಿ ಚಾರ್ಜ್ ಆಗಲಿಕ್ಕೆ. ಹೀಗೆ ಒಮ್ಮೆ ಚಾರ್ಜ್ ಆದ ನಂತರ ಅದು ಸಾಮಾನ್ಯ 10-40 acres ಪ್ರದೇಶವನ್ನ ಅದು ಕವರ್ ಮಾಡಬಲ್ಲದು. 40 miles ಅಥವಾ 5 acres ಪ್ರದೇಶವನ್ನ ಅದು ಉಳುಮೆಗೆ ಅದನ್ನು ಬಳಸಿಕೊಳ್ಳಬಹುದು. ಇದು ಟ್ರ್ಯಾಕ್ಟರ್ ನಲ್ಲಿ ಈಗ ಡೆವಲಪ್ ಆಗ್ತಿರೋದು. ಬಹುಶಃ ಒಂದು ಅಥವಾ ಎರಡು ವರ್ಷಗಳ ಹಂತದಲ್ಲಿ ಮಾರುಕಟ್ಟೆಯಲ್ಲಿ ಇದನ್ನು ನಾವು ಗಮನಿಸಬಹುದು, ಈ ಪ್ರಾಡಕ್ಟ್ಗಳು ಬರೋ ಸಾಧ್ಯತೆ ಇದೆ. ಆದರೆ ಇದರದ್ದು ಕೂಡ ಕೆಲವು ಲಿಮಿಟೇಷನ್ಸ್ ಇದೆ. ಈ ವರ್ಕ್ ಇಂಟೆನ್ಸ್ ಅಂತ ಹೇಳ್ತೇವೆ ನೋಡಿ, ಬಹಳ ಕಠಿಣವಾದ ಕೆಲಸಗಳು. ಸೊ ಇದಕ್ಕೆ ಒಂದು ಲಿಮಿಟೇಷನ್ ಇದೆ, ಜಾಸ್ತಿ ಇದಕ್ಕೆ ಹೋಗುವ ಹಾಗೆ ಇಲ್ಲ, ಹೋದ್ರೆ ಬಹುಶಃ ಬ್ಯಾಟ್ರಿ ಬೇಗ ಖಾಲಿ ಆಗಬಹುದು. ಸೊ ಇದರದೊಂದು ಲಿಮಿಟೇಷನ್ಸ್. ಅಂಡ್ ಇದಕ್ಕೆ ಬ್ಯಾಟ್ರಿ ಚಾರ್ಜ್ ಮಾಡಲಿಕ್ಕೆ ಸೋಲಾರ್ ಫಲಕವನ್ನು ಉಪಯೋಗಿಸ್ತಾರೆ. ಅಂದ್ರೆ ನೀವು ಗದ್ದೆಯಲ್ಲಿ ಕೆಲಸ ಆಗ್ತಾ ಇದೆ, ಅದೇ ಸಮಯದಲ್ಲಿ ಚಾರ್ಜ್ ಕೂಡ ಆಗ್ತಾ ಇರ್ತದೆ. ಒಮ್ಮೆ ಕೆಲಸದಲ್ಲಿ ಏನೋ ರೆಸ್ಟ್ಗೋಸ್ಕರ ನೀವು ಗಾಡಿಯನ್ನು ನಿಲ್ಲಿಸಿದಿರಿ, ಸೊ ಆ ಸಮಯದಲ್ಲಿ ಚಾರ್ಜ್ ಆಗ್ತಾ ಇರ್ತದೆ. ಸೊ ಎಲೆಕ್ಟ್ರಿಸಿಟಿನೇ ಯಾವಾಗಲೂ ನಂಬಬೇಕು ಅಂತಿಲ್ಲ, ಯಾಕಂದ್ರೆ ಎಲೆಕ್ಟ್ರಿಸಿಟಿ ಕೈ ಕೊಟ್ಟಾಗ ಹೇಗೆ ಇದನ್ನು ಉಪಯೋಗ ಮಾಡಬಹುದು? ಯಾಕಂದ್ರೆ ಈಗ ಗೊತ್ತಿದೆ ಎಲೆಕ್ಟ್ರಿಸಿಟಿ ಕಟ್ ದಿನ, ಅದು ಹಳ್ಳಿ ಪ್ರದೇಶದಲ್ಲಿ ಎಲೆಕ್ಟ್ರಿಸಿಟಿ ಕಟ್ ಜಾಸ್ತಿ ಇದೆ. ಸೊ ಕಟ್ಟಾಗಿ ಚಾರ್ಜ್ ಆಗುದಿಲ್ಲ ಅಂತ ಸಮಸ್ಯೆ ಬರೋದಕ್ಕೆ ಸೋಲಾರ್ ಪ್ಯಾನಲ್ ಅನ್ನು ಉಪಯೋಗಿಸ್ತೇವೆ. ಹಾಗಾಗಿ ಈ ಗ್ರಿಡ್ಡಿನ ಮೇಲೆ ಅವಲಂಬನೆಯನ್ನು ಕಮ್ಮಿ ಮಾಡಿಕೊಂಡು ನಾವೇ ಆಗಿ ಅದನ್ನ ಚಾರ್ಜ್ ಮಾಡಿಕೊಳ್ಳಬಹುದು. ಬಹುಶಃ ಈ ಭಾರಿ ಗಾತ್ರದ ಒಂದು ವಾಹನವನ್ನು ಚಲಾವಣೆ ಮಾಡುವುದು ಸ್ವಲ್ಪ ಕಷ್ಟ ಆಗಬಹುದು, ಸ್ವಲ್ಪ ಸರಳೀಕೃತವಾದಂತಹ ಒಂದು ವಾಹನ ಇದ್ರೆ ಒಳ್ಳೇದು ಅಂತ. ಹೌದು ಹೌದು. ಇದೀಗ ಮುಂದುವರಿದ ಭಾಗವಾಗಿ ಈಗ ಎಷ್ಟು ಸಾರಿ ಸಿಂಪರಣೆ ಮಾಡುವಂತಹದ್ದು ಕೂಡ ಇನ್ನೊಂದು ಪ್ರಮುಖವಾದಂತಹ ಕೆಲಸ, ಕೃಷಿ ಕೆಲಸ. ಹೌದು ಹೌದು. ಅದು ಈಗ ರಾಸಾಯನಿಕ ಸಿಂಪರಣೆ ಇರಬಹುದು ಅಥವಾ ಡಸ್ಟಿಂಗ್ ಮಾಡುವಂತಹದ್ದು ಇರಬಹುದು, ಇಂಥದ್ದ ಕೆಲಸಗಳಿರಬಹುದು. ಹೌದು. ಇದರಲ್ಲಿ ಯಾವ ರೀತಿಯ ಒಂದು ಸೌರ ವಿದ್ಯುತ್ತಿನ ಬಳಕೆ ಆಗ್ತಾ ಇದೆ? ಇಲ್ಲಿ ಕೂಡ ಹಾಗೆ, ಡೀಸೆಲ್ ಅಥವಾ ಪೆಟ್ರೋಲ್ ಚಾಲಿತ ಮಿಷಿನ್ ಏನಿತ್ತು ಅದನ್ನ ವಿದ್ಯುತ್ ಚಾಲಿತ ಮೋಟರ್ನಿಂದ ರಿಪ್ಲೇಸ್ ಮಾಡಿದ್ದಾರೆ, ಬದಲಾವಣೆ ಮಾಡಿದ್ದಾರೆ. ಮೆಕ್ಯಾನಿಕಲ್ ಇದೆ ಅಂದ್ರೆ ಕೇವಲ ಕೈಯಿಂದ ಪಂಪ್ ಮಾಡಿಕೊಂಡು ಮಾಡೋ ಸ್ಪ್ರೇಯರ್ಗಳಿದೆ, ಬಟ್ ದೊಡ್ಡ ಎಕರೆ ಪ್ರದೇಶಗಳಿಗೆ ಬಹಳ ಕಷ್ಟ ಸಾಧ್ಯ. ಪ್ರತ್ಯೇಕವಾಗಿ ಒಂದಷ್ಟು ಗಿಡಗಳಿಗೆ ಮಾಡಿದ್ರೆ ಮಾಡಬಹುದು, ತರಕಾರಿಗಳಿಗೆ ಮಾಡಿದ್ರೆ ಮಾಡಬಹುದು. ಇಲ್ಲಿ ಏನ್ ಮಾಡ್ತಾರೆ, ಹಾಗೆ ನಾನು ಹೇಳಿದ ಹಾಗೆ ಈ ಪೆಟ್ರೋಲ್ ಅಥವಾ ಡೀಸೆಲ್ ಚಾಲಿತ ಮಿಷಿನ್ಸ್ ಏನಿದೆ, ಇಂಜಿನ್ಸ್ ಏನಿದೆ ಸಣ್ಣ ಪುಟ್ಟದು, ಅದನ್ನ ಈ ಎಲೆಕ್ಟ್ರಿಕ್ ಚಾಲಿತ ಮೋಟರ್ಗಳಿಂದ ರಿಪ್ಲೇಸ್ ಮಾಡ್ತಾರೆ. ಸೊ ಇದೆಲ್ಲ ಸಾಮಾನ್ಯ ಪ್ರಿನ್ಸಿಪಲ್ ಒಂದೇ, ಇಂಜಿನ್ ಅನ್ನ ತೆಗಿತಾರೆ, ಮೋಟರ್ ಹಾಕ್ತಾರೆ ಅಷ್ಟೇ. ಆ ಮೋಟರ್ಗೆ ಬ್ಯಾಕಪ್ ಬ್ಯಾಟರಿ ಇರ್ತದೆ. ಸೊ ಬ್ಯಾಟರಿಯನ್ನು ಇನ್ಸ್ಟೆಂಟ್ಲಿ ಚಾರ್ಜ್ ಮಾಡ್ಲಿಕ್ಕೆ ಸೋಲಾರ್ ಪ್ಯಾನಲ್ ಇರ್ತದೆ. ಸೊ ಈ ರೀತಿಯಾಗಿ ಕೂಡ ಅದು ಬಳಕೆ ಆಗ್ತಾ ಇದೆ. ಬಹುಶಃ ಇದರಲ್ಲಿ ಕೂಡ ಇನ್ನು ಏನು ಇದಾಗಬಹುದು ಹೇಳಿದ್ರೆ, ಒಮ್ಮೆ ಒಂದು ಚಾರ್ಜ್ ಮಾಡ್ಲಿಕ್ಕೆ ಎಷ್ಟು ಸಮಯ ಬೇಕು ಅಂತ, ಮತ್ತೆ ಒಮ್ಮೆ ಚಾರ್ಜ್ ಮಾಡಿದ ಮೇಲೆ ಅದು ಎಷ್ಟು ಹೊತ್ತು ಕೆಲಸ ಮಾಡ್ತದೆ ಅಂತ ಹೇಳೋದು. ಮತ್ತೊಂದು, ಇದಕ್ಕೆಲ್ಲ ನಾವು ಬ್ಯಾಟ್ರಿಯನ್ನು ಉಪಯೋಗಿಸೋದಕ್ಕರ ಕಾರಣ ಬ್ಯಾಟ್ರಿಯದ್ದು ಭಾರ ಇರ್ತದೆ. ಯಾಕಂದ್ರೆ ಅದನ್ನ ರೈತ ಹೆಗಲಿನಲ್ಲಿ ಹೊರಬೇಕಾಗುವ ನಿಟ್ಟಿನಲ್ಲಿ ಅದರ ಭಾರವನ್ನ ಗಣನೀಯವಾಗಿ ಹೇಗೆ ಕಡಿಮೆ ಮಾಡಬಹುದು, ಎಲ್ಲ ಅಂಶಗಳ ಮೇಲೆ ಪ್ರತ್ಯೇಕವಾಗಿ ಕೆಲಸಗಳಾಗ್ತಾ ಇದೆ, ಸಂಶೋಧನೆಗಳಾಗ್ತಾ ಇದೆ. ಸೊ ಅದೇ ಇಲ್ಲಿ ಕೂಡ ನಾನು ಏನು ಹೋಪ್ ಮಾಡ್ತೇನೆ ಹೇಳಿದ್ರೆ, ಬಹುಶಃ ಇನ್ನೊಂದು 2 ವರ್ಷದಲ್ಲಿ ಇದೆಲ್ಲ ಬರ್ಬೋದು, ಬಹಳ ಒಂದು ಹಗುರವಾದದ್ದು, ಮತ್ತೆ ಬಹಳ ಬೇಗ ಚಾರ್ಜ್ ಆಗುವಂತದ್ದು, ಮತ್ತು ಬಹಳ ದೀರ್ಘ ಬಾಳಿಕೆ ಇರುವಂತಹದ್ದು. ನಾನು ಉದಾಹರಣೆ ಹೇಳಿದ್ರೆ ನಮ್ಮ ಮೊಬೈಲ್ಗಳನ್ನು ತಗೊಳ್ಬಹುದು. ಹಿಂದೆ ಚಾರ್ಜ್ ಮಾಡ್ಲಿಕ್ಕೂ ಸಮಯ ಜಾಸ್ತಿ ಬೇಕಿತ್ತು, ಮತ್ತೆ ಚಾರ್ಜ್ ಮಾಡಿದ ಮೇಲೆ ಜಾಸ್ತಿ ಹೊತ್ತು ಬರ್ತಿರ್ಲಿಲ್ಲ. ಬ್ಯಾಟ್ರಿಗಳ ಸೈಜು ಕೂಡ ಜಾಸ್ತಿ ಇತ್ತು. ಬಟ್ ಆದ್ರೆ ಈಗಿನ ಹೊಸ ಹೊಸ ಮೊಬೈಲ್ಗಳನ್ನು ನೋಡಿದ್ರೆ ಬೇಗ ಚಾರ್ಜ್ ಆಗುವಂತದ್ದು, ಟರ್ಬೋ ಚಾರ್ಜ್ ಅಂತ ಹೇಳ್ತೇವೆ, ಮತ್ತೆ ಅತಿ ದೀರ್ಘ ಬಾಳಿಗೆ ಬರುವಂತದ್ದು, ಮತ್ತೆ ಸಣ್ಣ ಬ್ಯಾಟ್ರಿಗಳು, ಹೌದು. ಸೊ ಇದೆಲ್ಲ ಇನ್ನು ಕೃಷಿ ಕ್ಷೇತ್ರಗಳು ಬಹಳ ಬೇಗ ಬರುವ ಸಾಧ್ಯತೆ ಇದೆ. ಇನ್ನೊಂದು ಕ್ಷೇತ್ರ ಬಹುಶಃ ಈ ಕಾಡು ಪ್ರಾಣಿಗಳ ಹಾವಳಿಯಿಂದ ರಕ್ಷಣೆಯನ್ನು ಒದಗಿಸುವಂತಹದ್ದು. ಹೌದು, ಈ ನಿಟ್ಟಿನಲ್ಲಿ ಅಂದ್ರೆ ವಿಶೇಷವಾಗಿ ಸೋಲಾರ್ ಫೆನ್ಸಿಂಗ್ ಅಂತ ಹೇಳ್ತೇವೆ, ಅಥವಾ ಸೌರ ವಿದ್ಯುತ್ ಬೇಲಿಗಳು, ಹೌದು, ಇದರ ನಿರ್ಮಾಣ ಹೇಗೆ ಮಾಡುವಂತಹದ್ದು? ಈ ಸೌರ ವಿದ್ಯುತ್ ಬೇಲಿಗಳು ಸರ್ ಹೇಗೆ ಕೆಲಸ ಮಾಡ್ತದೆ ಹೇಳಿದ್ರೆ, ಬೇಲಿಗಳೇ ತಂತಿ ಹಾಯಿಸ್ತಿರ್ತಾರೆ, ಅಲ್ಲಿ ಒಂದು ಪಲ್ಸ್ಗಳು ಅಂತ ಹೇಳ್ತೇವೆ, ಒಂದು ಶಾರ್ಟ್ ಡ್ಯೂರೇಷನ್ ಇದು ಪಲ್ಸ್, ಅಂದ್ರೆ ಪ್ರತಿ ಸೆಕೆಂಡ್ಗೆ ಒಮ್ಮೆ ಬಂದು ಹೋಗುವಂತದ್ದು, ಒಂದು 150 ಮೈಕ್ರೋ ಸೆಕೆಂಡಿನಷ್ಟು ಕಾಲ ಅದರದ್ದು ಲೈಫ್ ಟೈಮ್ ಇರ್ತದೆ ಅಷ್ಟೇ, ಜಾಸ್ತಿ ಹೊತ್ತಿರುವುದಿಲ್ಲ. ಅಂದ್ರೆ ಇದು ಮಾರಣಾಂತಿಕ ಆಗಿ ಇರುವುದಿಲ್ಲ, ಒಮ್ಮೆ ಬರ್ತಾ ಹೋಗ್ತಾ ಇರ್ತದೆ. ಹೌದು ಹೌದು, ಇದೇನಾಗ್ತದೆ, ಆ ತಂತಿಗಳಲ್ಲಿ ಪ್ರವಹಿಸ್ತಾ ಇರ್ತದೆ. ಯಾವಾಗ ಈ ಕಾಡು ಪ್ರಾಣಿ ಅಥವಾ ಏನೋ ಅದನ್ನು ಸ್ಪರ್ಶಿಸಿದ ಕೂಡಲೇ ನಾವು ಗ್ರೌಂಡಿಂಗ್ ಎಫೆಕ್ಟ್ ಅಂತ ಹೇಳ್ತೇವೆ ನೋಡಿ. ಸೊ ಹಾಗಾಗಿ ಆ ಪಲ್ಸ್ ಆ ಪ್ರಾಣಿಯ ಮೂಲಕ ಪ್ರವಹಿಸಿ ಗ್ರೌಂಡ್ ಆಗಿಬಿಡ್ತದೆ, ಹಾಗಾಗಿ ಅದು ಶಾಕ್ ಅನ್ನು ಎಕ್ಸ್ಪೀರಿಯನ್ಸ್ ಮಾಡ್ತದೆ. ಸೊ ಇಲ್ಲಿ ಕೂಡ ಅಷ್ಟೇ, ನೀವು ಬೇಲಿ ಅಂತ ಹೇಳುವಾಗ ಅದು ಯಾವಾಗಲೂ ಜಾಗ್ರತಾವಸ್ಥೆಯಲ್ಲಿ ಇರಬೇಕು. ಕರೆಂಟ್ ಬಂದಾಗ ಚಾಲು ಇರ್ತದೆ, ಕರೆಂಟ್ ಹೋದಾಗ ಚಾಲು ಇರ್ತದೆ, ಇರುವುದಿಲ್ಲ ಹೇಳಿದ್ರೆ ಅದರದ್ದು ಉಪಯೋಗವೇ ಇಲ್ಲ, ಹತ್ತು ಕೂಡ ಕೆಲಸ ಮಾಡಬೇಕು. ಹೌದು, ಹಾಗಾಗಿ ನಮಗೆ ಇಲ್ಲಿ ಸೌರ ವಿದ್ಯುತ್ ಬಹಳ ಒಂದು ಅಗತ್ಯ ಬರುದು. ಅಂದ್ರೆ ನೀವು ಒಂದು ಪ್ಯಾನಲ್ ಹಾಕಿರ್ತೀರಿ, ನಿಮ್ಮ ಹತ್ರ ಬ್ಯಾಕಪ್ಗೆ ಒಂದು ಬ್ಯಾಟ್ರಿ ಇರ್ತದೆ, ಅದಕ್ಕೆ ಎಷ್ಟು ಬೇಕು ಅಷ್ಟು ಕೆಪಾಸಿಟಿ ಅದು ಬ್ಯಾಟ್ರಿ ಇರ್ತದೆ. ಬೆಳಿಗ್ಗೆ ನಿಮ್ಮ ಸೋಲಾರ್ ಪ್ಯಾನಲ್ ಇಂದ ಪವರ್ ಅನ್ನು ಪ್ರೊಡ್ಯೂಸ್ ಮಾಡಿಕೊಂಡು ಬೇಲಿ ಆಕ್ಟಿವ್ ಆಗಿರುತ್ತದೆ, ರಾತ್ರಿ ಹೊತ್ತಿನಲ್ಲಿ ಬ್ಯಾಟ್ರಿ ಇರ್ತದೆ. ಸೊ ಪ್ಯಾನಲ್ ಇಂದ ಆಲ್ರೆಡಿ ಚಾರ್ಜ್ ಆಗಿರುತ್ತದೆ ಬ್ಯಾಟ್ರಿ, ಸೊ ಬ್ಯಾಟ್ರಿ ವರ್ಕ್ ಆಗ್ತದೆ. ಈ ಪ್ಯಾನಲ್ ಯಾಕೆ ಇಲ್ಲಿ ಸಕ್ಸಸ್ ಆಯಿತು ಹೇಳಿದ್ರೆ, ಸೊ ಈ ಸೇಮ್ ಇದನ್ನ ಬ್ಯಾಟ್ರಿ ಚಾರ್ಜ್ ಅನ್ನ ಡಿಸ್ಚಾರ್ಜ್ ಅನ್ನ ನಾವು ಎಲೆಕ್ಟ್ರಿಕ್ ಅಥವಾ ನಮ್ಮ ಗ್ರಿಡ್ನ ಡಿಪೆಂಡ್ ಆಗಿ ಕೂಡ ಮಾಡಬಹುದು. ಬಟ್ ಏನು ಸಮಸ್ಯೆ ಆಗ್ತದೆ, ಏನೋ ಒಂದು ಸಮಸ್ಯೆ ಆಯಿತು, ಒಂದು ದಿನ ಕರೆಂಟ್ ಇಲ್ಲ ಅಂತಾಯ್ತು, ಅಥವಾ ಎರಡು ದಿನ ಕರೆಂಟ್ ಇಲ್ಲ ಅಂತಾಯ್ತು, ಆ ಸಮಯದಲ್ಲಿ ಸಂಪೂರ್ಣ ವಿಫಲ. ಸೊ ಆಗ ನಾವು ಏನು ಮಾಡ್ಲಿಕ್ಕೆ ಆಗುದಿಲ್ಲ, ಪ್ರಾಣಿಗಳು ಬಂದು ಇಡೀ ಬೇಲೆಯನ್ನು ಹಾಳು ಮಾಡಿ ಹೋಗಬಹುದು. ಹಾಗಾಗಿ ಈ ಸೌರ ಫಲಕ ಇದ್ದ ಕಾರಣ ಇದು ಸದಾ ಕಾಲ ಜಾಗ್ರತಾವಸ್ಥೆಯಲ್ಲಿ ಇರ್ತದೆ. ಸೊ ಅದು ಬಹಳ ಒಂದು ಮುಖ್ಯ ಅಂತ ಹೇಳ್ಬಹುದು. ಹೀಗಾಗಿ ಸೋಲಾರ್ ಫೆನ್ಸ್ಗಳು ಬಹಳ ಫೇಮಸ್ ಆಗ್ತಿದೆ ಇವಾಗ. ಇನ್ನೊಂದು ವಿಚಾರ ನೀರಾವರಿಗೆ ಸಂಬಂಧಪಟ್ಟ ಹಾಗೆ, ವಿಶೇಷವಾಗಿ ಈಗ ಇತ್ತೀಚಿನ ಬಂದಿರುವಂತಹದ್ದು ಈ ಹನಿ ನೀರಾವರಿ ಆಗ್ಬಹುದು, ಡ್ರಿಪ್ ಇರಿಗೇಷನ್ ಅನ್ನುವಂಥದ್ದು, ಈ ನೀರಾವರಿಗೆ ಯಾವ ರೀತಿಯ ಒಂದು ಸೌರಶಕ್ತಿಯ ಬಳಕೆ ಆಗ್ತಾ ಇದೆ? ನೀರಾವರಿಗಳಲ್ಲಿ ಇವಾಗ ಸೋಲಾರ್ ಚಾಲಿತ ಪಂಪ್ಗಳು ಬರ್ತಾ ಇದೆ. ಅದೇ ಆಗ ನಾನು ಹೇಳಿದ ಹಾಗೆ ಪ್ಯಾನಲ್ಗಳು ಇರ್ತವೆ, ಬ್ಯಾಟ್ರಿ ಇರ್ತದೆ, ಪ್ಯಾನಲ್ ಇಂದ ಬ್ಯಾಟ್ರಿ ಚಾರ್ಜ್ ಆಗ್ತದೆ, ಅಥವಾ ಪ್ಯಾನಲ್ ಇಂದ ಡೈರೆಕ್ಟ್ ನಿಮ್ಮ ಪಂಪ್ಗಳಿಗೆ ಎಲೆಕ್ಟ್ರಿಸಿಟಿ ಸಪ್ಲೈ ಆಗ್ತದೆ. ಇದರೊಟ್ಟಿಗೆ ಸರ್ಕಾರಿಗೆ ಒಂದು ಮತ್ತೊಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ, ಸೂರ್ಯರೈತ ಅಂತ ಹೇಳುವಂತಹ ಸ್ಕೀಮ್. ಸೊ ಇದೆಂತ ಆಗ್ತದೆ ಹೇಳಿದ್ರೆ, ಈ ಇರಿಗೇಷನ್ಗೆ ಅಂತ ಹೇಳಿ ಸಪರೇಟ್ ಫೀಡರ್ಸ್ ಇರ್ತದೆ, ಇರಿಗೇಷನ್ ಫೀಡರ್ಸ್, ಇರಿಗೇಷನ್ ಪಂಪ್ಗೆ ಸಪ್ಲೈ ಇರುವಂತದ್ದು. ಸೊ ಅಲ್ಲಿ ನೀವು ಪ್ಯಾನಲ್ ಅನ್ನು ಹಾಕಿ ವಿದ್ಯುತ್ ಉತ್ಪಾದನೆ ಮಾಡ್ತಾ ಇರ್ತೀರಿ, ನಿಮ್ಮ ಪಂಪ್ ಚಾಲು ಮಾಡ್ಲಿಕ್ಕೆ ಎಷ್ಟು ಬೇಕು ಅದನ್ನು ಅಷ್ಟು ನೀವು ಉಪಯೋಗ ಮಾಡ್ತೀರಿ. ಪಂಪ್ ಎಷ್ಟು ಹೊತ್ತು ಬೇಕಾಗ, ದಿನಕ್ಕೆ 1 ಗಂಟೆ 2 ಗಂಟೆ ಬೇಕಾಗ್ತದೆ. ಉಳಿದ ಸಮಯದಲ್ಲಿ ಉತ್ಪಾದನೆ ಆದ ವಿದ್ಯುತ್ತನ್ನು ಸರ್ಕಾರ ಖರೀದಿಸುವ ವ್ಯವಸ್ಥೆಯೂ ಇದೆ. ಅದು ಯೂನಿಟ್ಗೆ 6-9 ರೂಪಾಯಿವರೆಗೆ ಚೂರು ವೇರಿಯೇಷನ್ಸ್ ಇದೆ, ಬಟ್ ಅಷ್ಟೊಂದು ಅಮೌಂಟ್ ನಿಮಗೆ ಸಿಗ್ತದೆ. ಹೀಗಾಗಿ ರೈತ ಕೃಷಿಯನ್ನು ಮಾಡುವುದರ ಒಟ್ಟಿಗೆ ಈ ವಿದ್ಯುತ್ತಿನಿಂದ ಸಂಪಾದನೆಯನ್ನು ಕೂಡ ಮಾಡಿಕೊಳ್ಳಬಹುದು. ಆದರೆ ಇದರಲ್ಲಿ ಒಂದು ಡ್ರಾಬ್ಯಾಕ್ ಅಂದರೆ ಇದರದೊಂದು ಲಿಮಿಟೇಷನ್ ಹೇಳಿದರೆ, ವಿದ್ಯುತ್ ಹೋದ ಸಮಯದಲ್ಲಿ ಅಂದರೆ ಫೀಡರ್ ಫೇಲ್ ಆದಾಗ, ಅಂದರೆ ಕರೆಂಟ್ ಹೋದಾಗ ಈ ಇದರದ್ದು ಕೂಡ ಫೀಡರ್ಗೆ ಸಪ್ಲೈ ಆಗುವುದಿಲ್ಲ, ಅಥವಾ ಈ ವಿದ್ಯುತ್ತನ್ನು ನಿಮಗೆ ಬಳಸಲಿಕ್ಕೆ ಆಗುವುದಿಲ್ಲ. ಅದು ಯಾಕೆ ಹೇಳಿದರೆ ಅದೊಂದು ಸುರಕ್ಷತಾ ಕ್ರಮ, ಯಾಕಂದರೆ ಲೈನ್ ಮ್ಯಾನ್ಗಳು ಅದನ್ನು ಆಪರೇಟ್ ಮಾಡಬೇಕಾಗ್ತದೆ, ಹಾಗಾಗ ಫೀಡರನ್ನು ಆಫ್ ಮಾಡಿ ಕೆಲಸ ಮಾಡಲಿಕ್ಕೆ ಆರಂಭ ಮಾಡ್ತಾರೆ. ಎಲ್ಲಿಯಾದರೂ ಈ ಸೋಲಾರಿಂದ ರಿವರ್ಸ್ ಕರೆಂಟ್ ಬಂದರೆ ಅದು ಗಂಭೀರವಾದ ಶಾಕ್ ಅನ್ನು ಕೊಡ್ತದೆ. ಇದನ್ನು ಅವಾಯ್ಡ್ ಮಾಡಲಿಕ್ಕೋಸ್ಕರ ಕರೆಂಟ್ ಹೋದಾಗ ಅದು ಕೂಡ ಕೆಲಸ ಮಾಡುವುದಿಲ್ಲ. ಆದರೆ ನಮಗೆ ಇದರದ್ದು ಅಗತ್ಯ ಇಲ್ಲ, ಫೀಡರ್ಗೆ ನಾವು ಕೊಡುವುದಿಲ್ಲ, ನಮಗೆ ಅಥವಾ ನಮಗೆ ಬೇಕಾದಷ್ಟನ್ನು ಮಾತ್ರ ಉಪಯೋಗ ಮಾಡ್ತೇವೆ, ಉಳಿದದ ಮನೆಗೆ ಮಾಡ್ತೇವೆ ಅಂತ ಆದರೆ ಆಫ್ಲೈನ್ ಅಂದರೆ ಈ ಫೀಡರ್ಗೆ ಅದಕ್ಕೂ ಕನೆಕ್ಷನೇ ಇಲ್ಲ, ನಿಮಗೆ ಅಲ್ಲೇ ಉತ್ಪಾದನೆ ಆಗ್ತದೆ, ಅಲ್ಲೇ ಇದಾಗ್ತದೆ. ಸೊ ಕರೆಂಟ್ ಹೋದರೂ ನಿಮ್ಮ ಇದನ್ನು ನೀವು ಉಪಯೋಗ ಮಾಡಬಹುದು, ಉಳಿದ ವಿದ್ಯುತ್ತನ್ನು ಮನೆಯ ಪರ್ಪಸ್ಗೆ ಯೂಸ್ ಮಾಡುವಂಥದ್ದು ಹಾಗೆಲ್ಲ ಬಳಕೆ ಮಾಡಿಕೊಂಡು ಮಾಡಬಹುದು. ಒಂದು 5 HP ಒಂದು ಮೋಟರ್ ರನ್ ಆಗಬೇಕಿದ್ರೆ ಈ ಪ್ಯಾನಲ್ ಎಲ್ಲ ಎಷ್ಟು ದೊಡ್ಡದಿರಬೇಕು, ಅದರ ಗಾತ್ರ ಅಥವಾ ಇನ್ವೆಸ್ಟ್ಮೆಂಟ್ ಎಷ್ಟು? ಹೌದು, 5 HP ಅದಕ್ಕೆ ಈಗಿನ ಡೇಟಾದ ಪ್ರಕಾರ ಸುಮಾರು 5 kW ಕೆಪಾಸಿಟಿಯ ಪ್ಯಾನಲ್ ಬೇಕಾಗ್ತದೆ. ಸೊ ಈಗಿನವ್ರದ್ದು ರಫ್ ಕ್ಯಾಲ್ಕುಲೇಷನ್ ಹೇಗೆ ಹೇಳಿದ್ರೆ, 1 kW ಪ್ಯಾನಲ್ಗೆ ಇನ್ಸ್ಟಾಲೇಷನ್ ಎಲ್ಲ ಸೇರಿ ನಿಮಗೆ ಸಾಮಾನ್ಯ ಹತ್ರ 1 ಲಕ್ಷದವರೆಗೆ ಇನ್ವೆಸ್ಟ್ಮೆಂಟ್ ಉಂಟು. ಸೊ 5 kW ಆದಾಗ ಸಾಮಾನ್ಯ ಹತ್ರ 5 ಲಕ್ಷದವರೆಗೆ ಬರ್ತದೆ. ಸೊ ಪಂಪ್ ಸೆಟ್ ಎಲ್ಲ ಸೇರಿ ಬಹಳ ಕಾಸ್ಟ್ಲಿ ಆಗ್ತದೆ ಇದು ವ್ಯವಸ್ಥೆ. ಆದರೆ ಪುನಃ ಸರ್ಕಾರ ಇದನ್ನ ಪ್ರಚಾರ ಮಾಡಲಿಕ್ಕೋಸ್ಕರ ಬಹಳ ದೊಡ್ಡ ಅಮೌಂಟಿನ ಸಬ್ಸಿಡಿಯನ್ನು ಕೊಡ್ತಿದೆ. ಸಾಮಾನ್ಯ 50%-90% ಸಬ್ಸಿಡಿ ಲಭ್ಯವಿದೆ. ಸೊ ಹಾಗಾಗಿ ರೈತರು ಅದನ್ನು ಉಪಯೋಗ ಮಾಡಿಕೊಳ್ಳಬಹುದು, ವಿದ್ಯುತ್ತನ್ನು ಅವರೇ ಉತ್ಪಾದನೆ ಮಾಡುವುದಾಗ್ಲಿ, ವಿದ್ಯುತ್ತಿನ ಮೇಲೆ ಸ್ವಾವಲಂಬನೆಯನ್ನು ಗಳಿಸಬಹುದು ಅಂತ. ಅದರಲ್ಲಿ ಮತ್ತೆ ನಿರ್ವಹಣಾ ವೆಚ್ಚ ಅಂತ ಏನಾದ್ರು ಬರ್ತದೆ ಅಥವಾ ನಿರ್ವಹಣಾ ಕ್ರಮಗಳಿರ್ತವ? ಪ್ಯಾನಲ್ ಅನ್ನು ನಾವು ಧೂಳು ಮುಕ್ತಗೊಳಿಸಬೇಕಾಗ್ತದೆ, ಕ್ಲೀನ್ ಮಾಡ್ತಾ ಇರಬೇಕಾಗ್ತದೆ. ಅದು ಬಿಟ್ಟರೆ ಬ್ಯಾಟ್ರಿಯನ್ನು ನಾವು ಯೂಸ್ ಮಾಡಿದರೆ, ಅಂದರೆ ಬ್ಯಾಟ್ರಿ ಬ್ಯಾಕಪ್ನ ಇಟ್ಕೊಂಡಿದ್ರೆ ಬ್ಯಾಟ್ರಿ ಇನ್ವೆಸ್ಟ್ಮೆಂಟ್ ಚೂರು ಇರ್ತದೆ, ಅಂದ್ರೆ ಆಸಿಡ್ ಬ್ಯಾಟ್ರಿ ಅದರದ್ದು ಏನು ಡಿಸ್ಟಿಲ್ಡ್ ವಾಟರ್ ಚೇಂಜ್ ಮಾಡೋದು ಅಂತದೆಲ್ಲ ಇರ್ತದೆ. ಅದು ಬಿಟ್ಟರೆ ಅಂತ ಒಂದು ಅಷ್ಟು ಸೀರಿಯಸ್ ಆದ ಏನು ನಿರ್ವಹಣಾ ಕ್ರಮ ಇರುವುದಿಲ್ಲ, ಬಹಳ ಸುಲಭ ಇರ್ತದೆ. ಇನ್ನೊಂದು ವಿಷಯ ಈ ಕೋಳಿ ಸಾಕಣೆ ಅಥವಾ ಕುಕ್ಕುಟ ಉದ್ಯಮಕ್ಕೆ ಸಂಬಂಧಪಟ್ಟ ಹಾಗೆ, ವಿಶೇಷವಾಗಿ ಈ ಬ್ರೂಡರ್ಗಳಲ್ಲಿ ಹೆಚ್ಚಿನ ಒಂದು ಶಾಖವನ್ನು ಕೊಡಬೇಕು ಅಂತ. ಹೌದು. ಈ ನಿಟ್ಟಿನಲ್ಲಿ ಯಾವ ರೀತಿ ಸೌರಶಕ್ತಿಯ ಬಳಕೆ ಆಗ್ತಾ ಇದೆ? ಇದರಲ್ಲಿ ಬಹಳ ಒಂದು ಹೆಮ್ಮೆಯ ಅಂಶ ಹೇಳಿದ್ರೆ, ಭಾರತೀಯರೊಬ್ಬರು ಅದರ ಮೇಲೆ ಪೇಟೆಂಟ್ ಅನ್ನ ಸಾಧಿಸಿದ್ದಾರೆ. ಇದು ಲೈಫ್ವೇ ಸೋಲಾರ್ ಡಿವೈಸ್ ಪ್ರೈವೇಟ್ ಲಿಮಿಟೆಡ್, ಕೊಚ್ಚಿನ್ ಕೇರಳದ ಒಂದು ಕಂಪೆನಿ ಇದು. ಇದು ಪೇಟೆಂಟೆಡ್ ವರ್ಕ್ ಮಾಡಿದ್ದಾರೆ. ಅಂದ್ರೆ ಕುಕ್ಕುಟ ಉದ್ಯಮದಲ್ಲಿ ಈ ಮೊಟ್ಟೆಗಳಿಗೆ ಶಾಖ ಕೊಡುವ ಅಂಶ ನಾನಾಗ ಬೇಲಿಯಲ್ಲಿ ಉಲ್ಲೇಖಿಸಿದೆ, ಅದು ಪ್ರತಿ ಸಮಯವೂ ಇರ್ತಾ ಇರಬೇಕು, ಜಾಗ್ರತಾ ಅವಸ್ಥೆಯಲ್ಲಿ ಇರಬೇಕಾಗ್ತದೆ. ಕರೆಂಟ್ ಬಂದಾಗ ಇದೆ, ಕರೆಂಟ್ ಹೋದಾಗ ಬೇಡ ಅಂತ ಹೇಳುವ ಪರಿಸ್ಥಿತಿ ಅಲ್ಲ, ಯಾವಾಗಲೂ ಅದು ಇರಬೇಕಾಗ್ತದೆ. ಈ ಇನ್ಕ್ಯುಬೇಷನ್ ಸೆಂಟರ್ಗಳು ಅಂದ್ರೆ ಮೊಟ್ಟೆಗೆ ಶಾಖ ಕೊಡುವ ವ್ಯವಸ್ಥೆ ಕೂಡ ಹಾಗೆ, ಆ ಮಿನಿಮಮ್ ಶಾಖವನ್ನು ಅದು ಯಾವಾಗಲೂ ಮೇಂಟೈನ್ ಮಾಡಬೇಕಾಗ್ತದೆ. ಸೊ ನೀವು ಎಲೆಕ್ಟ್ರಿಸಿಟಿಗೆ ಡಿಪೆಂಡ್ ಆದರೆ ಕರೆಂಟ್ ಹೋಯ್ತು, ಒಂದು ಬೇಡ ಒಂದು ಒಂದು ಗಂಟೆ ಕರೆಂಟ್ ಹೋದ್ರೆ ಮೊಟ್ಟೆ ಹಾಳಾಗಿಬಿಡ್ತದೆ. ಅಥವಾ ಅದಕ್ಕೆ ಬ್ಯಾಕಪ್ಗೋಸ್ಕರ ಒಂದು ನೀವು ಜನರೇಟರ್ಗೆ ಡಿಪೆಂಡ್ ಆಗಬೇಕಾಗ್ತದೆ, ಆವಾಗ ನಿಮಗೆ ಇಂಧನಕ್ಕೆ ಹೆಚ್ಚು ವ್ಯಯ ಮಾಡಬೇಕಾಗ್ತದೆ. ಸೊ ಇದೆಲ್ಲ ಕಷ್ಟಗಳನ್ನು ಗಣನೆಗೆ ತೆಗೆದುಕೊಂಡು ಇವರೊಂದು ಸೋಲಾರ್ ಚಾಲಿತ ಅಥವಾ ಸೌರ ಚಾಲಿತ ಇನ್ಕ್ಯುಬೇಟರ್ಗಳನ್ನು ಉತ್ಪಾದನೆ ಮಾಡಲಿಕ್ಕೆ ಆರಂಭ ಮಾಡಿದ್ದಾರೆ. ಬಹಳ ಒಂದು ಪ್ರಸಿದ್ಧಿಯನ್ನು ಪಡಿತಿದೆ, ಬಹಳ ಒಂದು ಸೇಲ್ ಆಗ್ತಿದೆ ಇವಾಗ. ಇದು ಈ ಕುಕ್ಕುಟೋದ್ಯಮದಲ್ಲಿ ಬಹಳ ಒಂದು ಪ್ರಮುಖವಾದ ಬೆಳವಣಿಗೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಆಮೇಲೆ ಈಗ ಕೃಷಿ ಉತ್ಪನ್ನಗಳು ಒಂದು ಮೌಲ್ಯವರ್ಧನೆ ಮಾಡುವಂತಹ ಸಂದರ್ಭದಲ್ಲಿ ಅಥವಾ ಸಂಸ್ಕರಣೆ ಮಾಡುವಂತಹ ಸಂದರ್ಭದಲ್ಲಿ ಈ ಸೌರಶಕ್ತಿಯ ಬಳಕೆ ಹೇಗಾಗ್ತಾ ಇದೆ? ಈ ಕೃಷಿಯಲ್ಲಿ ಒಮ್ಮೆ ಉತ್ಪಾದನೆ ಮಾಡಿದ ನಂತರ ಅದನ್ನು ಒಣಗಿಸುವ ಪ್ರಕ್ರಿಯೆ ಇದೆ, ಇದು ಕೂಡ ಒಂದು ಬಹಳ ಮುಖ್ಯವಾದ. ಈಗ ನಮ್ಮ ಪ್ರಾದೇಶಿಕ ನೋಡಿದರೆ ಅಡಿಕೆ ಬೆಳೆ ಇರಬಹುದು, ಬೆಳೆದ ಮೇಲೆ ಅದನ್ನು ಒಂದು ಒಂದು 90 ಬಿಸಿಲು ಬೀಳಬೇಕು ಅಂತ ಹೇಳುವ ಲೆಕ್ಕಾಚಾರ ಇದೆ, ಒಣಗಿಸಬೇಕು ಅಂತ. ಸೊ ಬೇರೆ ಬೇರೆ ಕಡೆಗಳಲ್ಲಿ ಬೇರೆ ಬೇರೆ ಬೆಳೆಗಳಿಗೆ ಅನುಗುಣವಾಗಿ ಈ ಪ್ರೋಸೆಸ್ ನಡೀತದೆ. ಅದೇ ನಾನು ಹಾಗೆ ಹೇಳಿದ ಹಾಗೆ ಸಾಂಪ್ರದಾಯಿಕವಾಗಿ ನಮ್ಮ ಹಿರಿಯರಿಂದ ನಡ್ಕೊಂಡು ಬಂದದ್ದು ನೇರವಾಗಿ ಸೌರ ಸೂರ್ಯನ ಬೆಳಕನ್ನು ಉಪಯೋಗಿಸುವಂಥದ್ದು, ಅಂದರೆ ಅಂಗಳದಲ್ಲಿ ಹರಡಿಬಿಟ್ಟು ಸೂರ್ಯನ ಬೆಳಕು ಬಂದಾಗ ಒಣಗುತ್ತದೆ, ಈ ರೀತಿಯ ಕ್ರಮ. ಇದರಲ್ಲಿ ಕೆಲವೊಂದು ಡ್ರಾಬ್ಯಾಕ್ಸ್ಗಳು ಕೂಡ ಇದೆ. ಒಂದು ಅಂದರೆ ಈಗ ಕೆಲವೊಂದು ನೀವು ಮೌಲ್ಯವರ್ಧನೆ ಮಾಡುವಾಗ ಅದರದ್ದು ಈ ಹಣ್ಣುಗಳಿರ್ಬೋದು ಅಥವಾ ಏನಾದರೂ ಅಂಥ ಆಹಾರ ಪದಾರ್ಥಗಳಿರ್ಬೋದು, ಅದರ ಬಣ್ಣ ಕೂಡ ಮಾರುಕಟ್ಟೆಯಲ್ಲಿ ಬಹಳ ಮುಖ್ಯ ಅಂಶವನ್ನು ವಹಿಸ್ತದೆ. ಸೊ ನೇರವಾಗಿ ಸೂರ್ಯನ ಬೆಳಕಿಗೆ ಎಕ್ಸ್ಪೋಸ್ ಮಾಡುವುದರ ಮೂಲಕ ಮಾಡಿದರೆ ಯು ವಿ ರೇಡಿಯೇಷನ್ಸ್ ಇರ್ಬೋದು, ಅತಿನೇರಳೆ ಕಿರಣ ಅಂತ ಏನು ಹೇಳ್ತೇವೆ, ಇದರಿಂದಾಗಿ ಬಣ್ಣ ಗುಂದುತ್ತದೆ, ಬಣ್ಣ ಹಾಳಾಗ್ತದೆ. ಇದೆಲ್ಲ ನೋಡಿ ನಮ್ಮ ಈ ನಮ್ಮ ಸಾಂಪ್ರದಾಯಿಕ ವ್ಯವಸ್ಥೆಯ ಕೆಲವೊಂದು ಲಿಮಿಟೇಷನ್ಸ್. ಅಷ್ಟು ಮಾತ್ರ ಅಲ್ಲ, ನಾವು ಸ್ಥಳಾವಕಾಶ ತುಂಬ ಬೇಕಾಗ್ತದೆ, ಒಂದು ಇಡೀ ಅಂಗಳದಲ್ಲಿ ಹರಡಬೇಕಾಗ್ತದೆ. ಮತ್ತು ನಾನು ಹಾಗೆ ಹೇಳಿದಾಗ 90 ದಿನವೋ ಅಥವಾ 60 ದಿನವೋ ಅಥವಾ ಒಂದು 2 ತಿಂಗಳುಗಳ ಕಾಲ ಬೆಳಕಿಗೆ ಸೂರ್ಯನ ಬೆಳಕಲ್ಲಿ ಇಡಬೇಕಾಗ್ತದೆ. ಇದರ ನಡುವೆ ಎಲ್ಲಿಯಾದರೂ ಮಳೆ ಬಂದರೆ ಅಂತಹ ಸಂದರ್ಭದಲ್ಲಿ ಅದರ ಬಗ್ಗೆಯೂ ನಾವು ಕೇರ್ ತಗೊಳ್ಬೇಕಾಗ್ತದೆ. ಅಥವಾ ಆಹಾರ ಪದಾರ್ಥಗಳು, ಉದಾಹರಣೆ ಕೊಬ್ಬರಿ ಅಂತದಾದ್ರೆ ಬೇರೆ ಗುಣಮಟ್ಟ ಕೂಡ ಹಾಳಾಗ್ತದೆ. ಹೌದು. ಮತ್ತೆ ಈ ಕಾಗೆಗಳು ಬರುವಂತದ್ದು ಅಥವಾ ನಾಯಿಗಳು ಬರುವಂತದ್ದು, ಇದೆಲ್ಲ ಸಮಸ್ಯೆಗಳು ನಮ್ಮ ಸಾಂಪ್ರದಾಯಿಕ ವ್ಯವಸ್ಥೆಯಲ್ಲಿ ಇದೆ. ಸೊ ಇದೆಲ್ಲಕ್ಕೆ ಪರಿಹಾರವಾಗಿ ಉನ್ನತ ತಂತ್ರಜ್ಞಾನವನ್ನು ಬಳಸಿಕೊಂಡು ಬೇರೆ ಬೇರೆ ರೀತಿಯ ಡ್ರೈಯರ್ಗಳನ್ನು ಸೂರ್ಯನ ಶಾಖವನ್ನು ಡಿಪೆಂಡ್ ಆಗಿಕೊಂಡು ಈಗ ಡೆವಲಪ್ ಆಗ್ತಿದೆ. ಸುಲಭ ಅದು ಹೇಳಿದರೆ ಬಾಕ್ಸ್ ಡ್ರೈಯರ್ಸ್ ಅಂತ ಇರ್ತದೆ. ಅಂದರೆ ಅದೊಂದು ಬಾಕ್ಸ್ ಇರ್ತದೆ, ವುಡನ್ ಬಾಕ್ಸ್ ಹಾಗೆ ಏನಾದರೂ, ಅಂದರೆ ಅದು ಇನ್ಸುಲೇಟರ್ ಆಗಿರಬೇಕು, ಅಂದರೆ ಹೊರಗೆ ಉತ್ಪತ್ತಿಯಾದ ಶಾಖ ಸುಲಭದಲ್ಲಿ ಹೊರಗೆ ಹೋಗಬಾರದು ಅಂಥದ್ದು. ಇದಕ್ಕೆ ಒಂದು ಗಾಜಿನದ್ದು ಮುಚ್ಚಳ ಇರುತ್ತದೆ, ಅಂದರೆ ಬೆಳಕು ನೇರವಾಗಿ ಬೀಳಲಿಕ್ಕೆ. ಒಳಗಡೆ ಕಪ್ಪು ಬಣ್ಣವನ್ನು ಬಳಿದಿರ್ತಾರೆ, ಯಾಕಂದರೆ ಅದು ಬೆಳಕನ್ನು ಶಾಖವನ್ನು ಅಬ್ಸರ್ವ್ ಮಾಡಿ ಹೀಟ್ ಆಗಿರಲಿಕ್ಕೆ. ಮತ್ತು ಒಳಗೆ ನಾವು ನಮ್ಮ ಆಹಾರ ಪದಾರ್ಥಗಳನ್ನು ಇಡಬಹುದು. ಇವಾಗ ಎಂತಾಯಿತು, ಈ ಪ್ರಾಣಿಗಳದ್ದು ಅಥವಾ ಪಕ್ಷಿಗಳದ್ದು ಅಥವಾ ಮಳೆಯದೇ ಇರಬಹುದು, ಇದೆಲ್ಲ ಸಮಸ್ಯೆಗಳನ್ನು ನಾವು ಇಲ್ಲಿ ಅವಾಯ್ಡ್ ಮಾಡಬಹುದು. ಸೊ ಇದು ಒಂದು ನಿಟ್ಟು ಸುಲಭದಲ್ಲಿ. ಮತ್ತು ಬಾಕ್ಸ್ಗಳದೊಂದು ಡೈಮೆನ್ಷನ್ ಇದೆ ಚೂರು ಇದು, ಅಥವಾ ನಮ್ಮ ಚೂರು ಜಾಸ್ತಿ ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಟೆಂಟ್ಗಳನ್ನು ಹಾಕಬಹುದು. ಟ್ರಾನ್ಸ್ಪರೆಂಟ್ ಪ್ಲಾಸ್ಟಿಕ್ ಇರ್ತದೆ, ಯು ವಿ ಸ್ಟೆಬಿಲೈಸ್ಡ್. ಸೊ ಆ ಟೆಂಟ್ಗಳನ್ನು ಉಪಯೋಗ ಮಾಡಿಕೊಂಡು ಟೆಂಟಿನ ಒಳಗಡೆ ನಮಗೆ ಬೇಕಾದ ಆಹಾರ ಪದಾರ್ಥಗಳು ಅಥವಾ ಏನು ಒಣಗಿಸಬೇಕು ಇದನ್ನು ಒಳಗೆ ಹರಡುವಂಥದ್ದು. ಇದು ಚೂರು ಹೆಚ್ಚು ಪ್ರದೇಶವನ್ನು ಆವರಿಸ್ತದೆ, ಮತ್ತು ಇಲ್ಲಿ ಕೂಡ ಪ್ರಾಣಿ ಪಕ್ಷಿಗಳಿಂದ ನಮಗೆ ರಕ್ಷಣೆಯನ್ನು ದೊರಕುತ್ತದೆ. ಇದು ಒಂದು ನಿಟ್ಟಿನ ಇದಾಯಿತು. ಇನ್ನು ಈಗ ನಾನಾಗ ಹೇಳಿದ ಹಾಗೆ ಬೆಳಕಿನಿಂದಾಗಿ ಬಣ್ಣ ಗುಂದುವ ಸಮಸ್ಯೆ ಇರ್ತದೆ, ಇದಕ್ಕೆ ಏನು ಮಾಡಬಹುದು ಅಂತ. ಇದಕ್ಕೆ ಈ ಸೋಲಾರ್ ಕ್ಯಾಬಿನೆಟ್ ಡ್ರೈಯರ್ಸ್ ಅಂತ ಹೇಳ್ತಾರೆ, ಅಂದ್ರೆ ಒಂದು ಕ್ಯಾಬಿನೆಟ್ ಅಥವಾ ಒಂದು ಚೇಂಬರಿನ ಹಾಗೆ ಇರುತ್ತೆ. ಇದರದ್ದು ಪ್ರಿನ್ಸಿಪಲ್ ಏನು ಹೇಳಿದ್ರೆ, ಒಂದು ಬಿಸಿ ಗಾಳಿಯನ್ನು ಹಾಯಿಸುವಂತದ್ದು. ಯಾಕಂದ್ರೆ ಡ್ರೈ ಮಾಡೋದು ಅಥವಾ ಒಣಗಿಸುವುದು ಅಂದ್ರೆ ಮುಖ್ಯವಾಗಿ ತೇವಾಂಶವನ್ನು ಹೊರಗೆ ತೆಗೆಯುವ ಪ್ರಕ್ರಿಯೆ, ತೇವಾಂಶ ಹೊರಗೆ ಹೋಗಬೇಕು ಅಂತ. ಸೊ ಸೂರ್ಯನಲ್ಲಿ ಹರಡುವ ಉದ್ದೇಶವೂ ಅದೇ, ಸೂರ್ಯನ ಅದು ಕಿರಣ ಬೀಳ್ತದೆ ಅದು ಬಿಸಿ ಆಗ್ತದೆ, ಮತ್ತೆ ಡ್ರೈ ಆದ ಗಾಳಿ ಬೀಸ್ತದೆ ಅಂತ ಹೇಳುವಂಥದ್ದು. ಆದರೆ ಈ ನಮ್ಮ ಮಂಗಳೂರು ಸೈಡ್ ಅಥವಾ ಕೋಸ್ಟಲ್ ಸೈಡಲ್ಲಿ ಅಷ್ಟು ಡ್ರೈ ಗಾಳಿ ಇರುವುದಿಲ್ಲ. ಸೊ ಇಲ್ಲಿ ಏನು ಮಾಡ್ಬೋದು ಹೇಳಿದ್ರೆ, ಕ್ಯಾಬಿನೆಟ್ನೊಳಗೆ ಏನು ಮಾಡ್ತಾರೆ, ಕ್ಯಾಬಿನೆಟ್ಗಳಿರ್ತದೆ, ಅದಕ್ಕೆ ಟ್ರೇಗಳಿರ್ತದೆ. ಸೊ ನಾವು ಆಹಾರ ಪದಾರ್ಥವೇ ಏನು ಒಣಗಿಸಬೇಕು ಅದನ್ನು ಅದರಲ್ಲಿ ಕ್ರಮವಾಗಿ ಹರಡಿಟ್ಟು ಅದಕ್ಕೆ ಹೊರಗಡೆ ಇನ್ನೊಂದು ವ್ಯವಸ್ಥೆ ಇರ್ತದೆ, ಸೂರ್ಯನ ಬೆಳಕು ಬೀಳುವುದರ ಮೂಲಕ ಗಾಳಿಯನ್ನು ಬಿಸಿ ಮಾಡುವಂಥದ್ದು. ಈಗ ಗಾಳಿ ಬಿಸಿ ಆಯಿತು, ಯಾವಾಗ ನಮ್ಮ ಈ ಸಾಮಾನ್ಯ ಬಹುಶಃ ನಮ್ಮ ಈ ಕರಾವಳಿ ಪ್ರದೇಶದಲ್ಲಿ ಕೂಡ ಅಷ್ಟು ಬಿಸಿ ಗಾಳಿ ಅಥವಾ ಡ್ರೈ ಗಾಳಿ ಬರುವುದಿಲ್ಲ. ಸೊ ಅಷ್ಟು ನಮಗೆ ಒಳಗೆ ನಾವು ಗಾಳಿಯನ್ನು ಡ್ರೈ ಮಾಡಲಿಕ್ಕೆ ಆಗ್ತದೆ. ಆ ಡ್ರೈ ಆದ ಗಾಳಿಯನ್ನು ಅಥವಾ ಆ ಬಿಸಿ ಗಾಳಿಯನ್ನು ನಾವು ಚೇಂಬರಿನ ಒಳಗೆ ಹಾಯಿಸ್ತೇವೆ. ಸೊ ಹೀಗೆ ಹಾಯಿಸುವುದರ ಮೂಲಕ ನಮ್ಮ ಒಳಗಿರುವಂತಹ ಏನು ಆಹಾರ ಪದಾರ್ಥಗಳಿದೆ ಅದನ್ನು ನಾವು ಬಹಳ ಒಂದು ಸುಲಭದಲ್ಲಿ ಡ್ರೈ ಮಾಡಬಹುದು. ನಾನು ನೋಡಿ ಮೊದಲೇ ಹೇಳಿದ್ದೆ ಲಿಮಿಟೇಷನ್ ಸಾಂಪ್ರದಾಯಿಕ ಹೇಳುವಾಗ ಸ್ಥಳಾವಕಾಶ ತುಂಬಾ ಬೇಕಾಗ್ತದೆ ಅಂತ. ಸೊ ಇದರಲ್ಲಿ ನಾವು ಒಂದರ ಮೇಲೆ ಒಂದು ಟ್ರೇಗಳನ್ನು ಇಡುವ ಕಾರಣದಿಂದಾಗಿ ಸ್ಥಳಾವಕಾಶ ಕಮ್ಮಿ ಸಾಕಾಗ್ತದೆ. ಮತ್ತೊಂದು ಒಣಗಿಸುವ ಸಮಯ, ಈ ಡ್ರೈಗಳಿ ಪಾಸಿ ಮಾಡುವುದರ ಮೂಲಕ ನಾವು ಒಣಗಿಸುವುದರಿಂದಾಗಿ ಬಹಳ ಬೇಗ ಒಣಗುತ್ತದೆ, ಮತ್ತೆ ಮಳೆಗಾಳಿಯಿಂದ ರಕ್ಷಣೆ ಹೇಗೂ ಸಿಗ್ತದೆ, ಮತ್ತೆ ಇನ್ನೊಂದು ಪ್ರಾಣಿ ಪಕ್ಷಿಗಳಿಂದಲೂ ಕೂಡ ರಕ್ಷಣೆ ಸಿಗ್ತದೆ. ಸೊ ಇದೆಲ್ಲವನ್ನು ನಾವು ಇಲ್ಲಿ ಉಪಯೋಗಿಸಬಹುದು. ಬಹುಶಃ ಈ ರಬ್ಬರ್ ಶೀಟ್ ಅನ್ನು ಒಣಗಿಸಲಿಕ್ಕೂ ಕೂಡ ಇಂಥದ್ದನ್ನು ತಂತ್ರಜ್ಞಾನವನ್ನು ಬಳಕೆ ಮಾಡಬಹುದು. ಈಗ ಟ್ರೆಡಿಷನಲ್ ಆಗಿ ಏನ್ ಮಾಡ್ತಾರೆ ಹೇಳಿದ್ರೆ ಒಂದು ಹೊಗೆ ಹಾಕ್ತಾರೆ. ಹೌದು. ಇನ್ನೊಂದು ವಿಚಾರ, ಈ ಹಾಲು ಕರೆಯುವಂತಹ ಯಂತ್ರಗಳ ಬಳಕೆ, ಇಲ್ಲಿ ಒಂದು ಸೌರ ವಿದ್ಯುತ್ತಿನ ಬಳಕೆ ಹೇಗಾಗ್ತದೆ? ಇಲ್ಲಿ ಕೂಡ ಅಷ್ಟೇ. ಇಲ್ಲಿ ಹೇಗೆ ಮಾಡಬಹುದು ಹೇಳಿದ್ರೆ, ನಿಮ್ಮ ಮನೆಯಲ್ಲಿ ಒಂದು ಸೋಲಾರ್ ಪ್ಯಾನಲ್ ಇದೆ. ಸೊ ಇದರಿಂದ ನೀವು ಇನ್ವರ್ಟರ್ನ ಚಾರ್ಜ್ ಮಾಡಿಕೊಂಡು ನಿಮ್ಮ ಮನೆಯ ಇದಕ್ಕೆ ವ್ಯವಸ್ಥೆಗೆ ಬಳಸಿಕೊಳ್ಳಬಹುದು. ಅದರಿಂದಲೇ ಒಂದು ಔಟ್ಪುಟ್ ತಗೊಂಡು ಈ ಎಲೆಕ್ಟ್ರಿಕ್ ಚಾಲಿತ ಹಾಲು ಕರೆಯುವ ಯಂತ್ರಗಳೇನಿದೆ ಅದಕ್ಕೆ ಕನೆಕ್ಷನ್ ಕೊಟ್ಟರೆ ಅದರಿಂದ ಹಾಲು ಕರಿಬಹುದು. ಅಥವಾ ಯಾಕಂದರೆ ನೀವು ಇಂಥದ್ದೆಲ್ಲ ಪರ್ಪಸ್ಗೆ ನೀವು ಯೂಸ್ ಮಾಡಬೇಕು ಹೇಳಿದ್ರೆ ನಿಮಗೆ ಜಾಸ್ತಿ ಸಾಮರ್ಥ್ಯದ ಪ್ಯಾನಲ್ಗಳು ಬೇಕಾಗ್ತದೆ. ಮಿನಿಮಮ್ ಒಂದು ಕಿಲೋವ್ಯಾಟ್ ಇದೆಲ್ಲ ಬೇಕಾಗಬಹುದು. ಇಲ್ಲ, ನನಗೆ ಅದು ಬೇಕಾಗಿಲ್ಲ, ಸದ್ಯದ ಮಟ್ಟಿಗೆ ಸಣ್ಣ ಇನ್ವೆಸ್ಟ್ಮೆಂಟ್, ಖಾಲಿ ಹಾಲು ಕರೆಯುವ ಉದ್ದೇಶಕ್ಕೆ ಮಾತ್ರ ಅಂತ ಹೇಳಿದ್ರು, ಆ ನಿಟ್ಟಿನಲ್ಲಿ ಕೂಡ ಇವಾಗ ಕೆಲಸಗಳಾಗ್ತಾ ಇದೆ. ಮಾರುಕಟ್ಟೆಯಲ್ಲಿ ನಾವು ಗಮನಿಸಿದ್ರೆ ಇಂತಹ ಬಹಳಷ್ಟು ಉತ್ಪನ್ನಗಳು ಲಭ್ಯ ಇದೆ. ಇಲ್ಲಿ ಏನಿರ್ತದೆ, ಹಾಲು ಕರೆಯುವ ಮಿಷಿನ್ ಇರ್ತದೆ, ಅದರ ವಿದ್ಯುತ್ಪಾದನೆಗೋಸ್ಕರ ಅದಕ್ಕೆ ಅಂತಲೇ ಇರುವಂತಹ ಸಣ್ಣ ಮಟ್ಟಿನ ಪ್ಯಾನಲ್ಗಳನ್ನು ಇಡ್ತಾರೆ. ಅಂದ್ರೆ ಅದಕ್ಕೆ ಎಷ್ಟು ಬೇಕು ಅಷ್ಟು ವಿದ್ಯುತ್ತನ್ನು ಇದು ಉತ್ಪಾದನೆ ಮಾಡ್ತದೆ. ಸೊ ಹಾಗಾಗಿ ನಮಗೂ ಆರ್ಥಿಕವಾಗಿ ಹೆಚ್ಚಾಗಿ ಹೊರೆ ಆಗುದಿಲ್ಲ, ಮತ್ತೆ ನಮ್ಮ ಕೆಲಸವೂ ಸುಲಭ ಆಗ್ತದೆ. ಇನ್ನೊಂದು ವಿಚಾರ, ಈ ಅಡಿಕೆ ಸುಲಿಯುವಂತ, ಬಹುಶಃ ಈ ಕರಾವಳಿ ಜಿಲ್ಲೆಗಳಲ್ಲಿ ಅಡಿಕೆ ಪ್ರಮುಖವಾದಂತಹ ಬೆಳೆ, ಅಡಿಕೆ ಸುಲಿಯುವಂತಹದ್ದು ಕೂಡ ಒಂದು ದೊಡ್ಡ ಕೆಲಸ. ಹೌದು. ಈ ನಿಟ್ಟಿನಲ್ಲಿ ಏನು ಕ್ರಮಗಳನ್ನು ಕೈಗೊಳ್ಬಹುದು? ಈ ಅಡಿಕೆ ಸುಲಿಯುವ ಮಿಷಿನರಿ ಸಹ ಇವಾಗ ಬಹಳ ಒಂದು ಡೆವಲಪ್ ಆಗ್ತಿದೆ. ಹೌದು, ಬಹಳ ಒಂದು ಮೊದಲಾದ್ರೆ ಆರಂಭದ ಹಂತದಲ್ಲಿ ಏನಾಗ್ತಿತ್ತು, ಅದರ ಮೇಲೆ ಗೀರುಗಳು ಬೀಳುವಂಥದ್ದು, ಬಹಳಷ್ಟು ಸಮಸ್ಯೆಗಳಿತ್ತು. ಆದರೆ ಈಗಿನ ತಂತ್ರಜ್ಞಾನ ಸುಧಾರಣೆ ಆಗಿ ಈಗ ಅದು ಯಾವುದು ಸಮಸ್ಯೆಗಳಿಲ್ಲ. ಈ ಕ್ಯಾಂಕೋದವರು ಏನೋ ಪ್ರೊಡಕ್ಷನ್ ಮಾಡ್ತಿದ್ದಾರೆ, ಬಹಳಷ್ಟು ಖಾಸಗಿಯವರು ಕೂಡ, ಖಾಸಗಿಯವರು ರೈತರು ಇದರಲ್ಲಿ ತಮ್ಮಂತಹ ತೊಡಗಿಸಿಕೊಳ್ತಿದ್ದಾರೆ. ಈ ಎಲ್ಲ ಅನುಭವಗಳು ಸೇರಿದ ಕಾರಣ ಈಗ ಅಂಥ ಯಾವುದೇ ಸಮಸ್ಯೆಗಳು ಬರ್ತಿಲ್ಲ. ಇದು ಕೂಡ ಅಷ್ಟೇ, ಬಹಳಷ್ಟು ನಡೆಯುವಂಥದ್ದು ವಿದ್ಯುತ್ ಚಾಲಿತವಾಗಿ. ಇದಕ್ಕೆ ಆಗಲೇ ನಾನು ಹೇಳಿದ ಹಾಗೆ ಸೌರ ಫಲಕಗಳನ್ನು ಉಪಯೋಗಿಸಬಹುದು. ಆದರೆ ಇಲ್ಲಿ ಮತ್ತೊಂದು ಅಂತ ಹೇಳಿದ್ರೆ, ಈ ಮೋಟರ್ಗಳು ಎಷ್ಟು ಕೆಪಾಸಿಟಿ ಇದು ಯೂಸ್ ಮಾಡ್ತಾರೆ ಅಂತ. ಸಾಮಾನ್ಯವಾಗಿ ನಾನು ಗಮನಿಸಿದ ಹೇಗೆ, ಬಹುಶಃ ಅರ್ಧ ಎಚ್ ಪಿ ಇಂದ 1 HP ವರೆಗಿನ ಮೋಟರ್ಗಳನ್ನು ಅದರಲ್ಲಿ ಯೂಸ್ ಮಾಡ್ತಾರೆ. ಸೊ ಆಗಲೇ ನಾನು ಕೊಟ್ಟ ಲೆಕ್ಕಾಚಾರದ ಪ್ರಕಾರ ಈ ಪ್ಯಾನಲ್ಗೆ ನೀವು 1 HP ರನ್ ಆಗಬೇಕಿದ್ರೆ, ಸರಿಯಾಗಿ ಕಂಟಿನ್ಯೂಸ್ ರನ್ ಆಗ್ತಾ ಇರಬೇಕಿದ್ರೆ ನಿಮಗೆ ಸಾಮಾನ್ಯ 1 kW ಇದ್ದು ಪ್ಯಾನಲ್ ಬೇಕಾಗ್ತದೆ. ಇದರ ವೆಚ್ಚ ಸಹ ಹತ್ರ 1 lakh ಬರ್ತದೆ. ಈ ಅಡಿಕೆ ಸುಲಿಯುವ ಯಂತ್ರದ್ದು ಕೂಡ ಸಾಮಾನ್ಯ ವೆಚ್ಚ ಈಗ ಸಾಮಾನ್ಯ 70,000 1 lakh ಇದೆ. ಸೊ ಇದು ಎರಡು ಸೇರಿದಾಗ ಬಹಳಷ್ಟು ಕಾಸ್ಟ್ಲಿ ಆಗ್ತದೆ. ಹೌದು. ಸೊ ಹಾಗಾಗಿ ಬಹುಶಃ ಈಗ ಆ ನಿಟ್ಟಿನಲ್ಲಿ ಬಹಳ ಕೆಲಸ ಆಗ್ತಾ ಇದೆ. ಅಂದರೆ ಬಹಳ ಕಮ್ಮಿ ವಿದ್ಯುತ್ತಿನಿಂದ ಮೆಕ್ಯಾನಿಸಮ್ ಅನ್ನು ಬಹುಶಃ ಏನಾದರೂ ಹೆಚ್ಚು ಕಮ್ಮಿ ಮಾಡಿ ಕಮ್ಮಿ ಶಕ್ತಿಯ ಮೋಟರ್ಗಳನ್ನು ಬಳಸಿಕೊಂಡು ಹೇಗೆ ಅಡಿಕೆಯನ್ನು ಸುಲಿಬಹುದು ಅಂತ ಹೇಳುವಂತ ನಿಟ್ಟಿನಲ್ಲಿ ಬಹಳ ಕೆಲಸಗಳು ಆಗ್ತಾ ಇದೆ. ಸೊ ಅದೇ ಬಹುಶಃ ನಮ್ಮ ಒಂದು 2 ವರ್ಷದಲ್ಲಿ ನಮಗೆ ಒಂದು ರೀತಿಯ ಸುಗ್ಗಿ ಅಂತ ಹೇಳಬಹುದೇನೋ. ಹೌದು. ಒಂದು ಬಹಳಷ್ಟು ಯಂತ್ರಗಳು ಬರುವ ಸಾಧ್ಯತೆಗಳು ಬಹಳ ದಟ್ಟವಾಗಿದೆ. ಈ ಸದ್ಯದ ಒಂದು ಪರಿಸ್ಥಿತಿಯಲ್ಲಿ ಈ ಸೌರಶಕ್ತಿಯನ್ನು ಬಳಕೆ ಮಾಡುವಲ್ಲಿ ಏನೇನು ಹಿಂಡ್ರೆನ್ಸ್ ಅಥವಾ ಒಂದು ಅಡೆತಡೆಗಳಿವೆ ಅಂತ ನಾನು ಗಮನಿಸಿದ ಹಾಗೆ, ಮೊದಲನೇದಾಗಿ ವೆಚ್ಚ, ಆರಂಭದ ಏನು ಇನ್ವೆಸ್ಟ್ಮೆಂಟ್ ಅಂತ ನಾವು ಏನು ಹೇಳ್ತೇವೆ ಅದು. ಆಗಲೇ ನಾನು ಹೇಳಿದ ಹಾಗೆ ಮನೆಗೆ ಬಂದು ನಾವು 1 kW ಇದ್ದು ನಾವು ಒಂದು ಪ್ಯಾನಲ್ ಇನ್ಸ್ಟಾಲ್ ಮಾಡಬೇಕು ಅಂತಾದರೆ ಹತ್ರ ಬ್ಯಾಟ್ರಿ ಎಲ್ಲ ಸೇರಿ ಸಾಮಾನ್ಯ 1.5 lakh ವರೆಗಿನ ನಾವು ಇನಿಷಿಯಲ್ ಇನ್ವೆಸ್ಟ್ಮೆಂಟನ್ನು ಮಾಡಬೇಕಾಗ್ತದೆ, 1.5 lakh. ಸೊ ಸಣ್ಣ ಕೃಷಿಕರಿಗೆ ಅಥವಾ ಮಧ್ಯಮ ಏನು ಕೃಷಿಕರಿದ್ದಾರೆ ಇದು ಬಹಳ ಕಷ್ಟವೇ. ಹೌದು. ಆದರೆ ನಾವು ದೀರ್ಘಕಾಲವಾಗಿ ಇದನ್ನು ಆಲೋಚನೆ ಮಾಡಿದರೆ ಇದು ಲಾಭ ನಮಗೆ. ಈ ನೀವು ಹೇಳಿದಾಗ ಇನ್ನೊಂದು ನನಗೆ ವಿಷಯ ನೆನಪಾಗ್ತಿದೆ, ಈ ಸೋಲಾರ್ ಕೃಷಿ ಅಥವಾ ವಿದ್ಯುತ್ ಕೃಷಿ ಅಂತ ಕೂಡ ಮಾಡುವ ಒಂದು ಕಾನ್ಸೆಪ್ಟ್ ಇದೆ, ವಿದ್ಯುತ್ ಕೃಷಿ. ಈಗ ಈ ನಮ್ಮ ಮಂಗಳೂರಿನ ಪ್ರದೇಶದಲ್ಲಿ ಅದು ಆರಂಭ ಆಗಿದೆ. ಈಗ ನಿಮ್ಮ ಮನೆಯಲ್ಲಿ ನಿಮ್ಮ ಟ್ಯಾರಿಸಿನಲ್ಲಿ 1 kW ಒಂದು ಪ್ಯಾನಲ್ ಹಾಕುವಂಥದ್ದು ನೀವು. ಒಂದು ಕಿಲೋವಾಟಿನ ಪ್ಯಾನಲ್, ನಿಮಗೆ ಒಂದು ಹತ್ತಿರ ಒಂದು ಲಕ್ಷ ಇನ್ವೆಸ್ಟ್ಮೆಂಟ್ ಆಯ್ತು. ಯಾಕೆ ಅಂತ ಕೇಳಿದ್ರೆ ನಿಮ್ಮ ಪರ್ಪಸ್ಗೆ ಮಾತ್ರ ಅಲ್ಲ, ಇದು ಬಹಳಷ್ಟು ಅಂದ್ರೆ ನಿಮಗೂ ಯೂಸ್ ಆಗ್ತದೆ. ಅದರದ್ದು ಮೈನ್ ಉದ್ದೇಶ ಹೇಳಿದ್ರೆ ಗ್ರಿಡ್ಗೆ ಮಾರಾಟವನ್ನು ಮಾಡಲಿಕ್ಕೆ. ಆಗ ಸೂರ್ಯರೈತದಲ್ಲಿ ಪಂಪ್ ಶೆಡ್ಗೆ ಏನಿತ್ತು ಅದನ್ನು ನಾವು ಕೂಡ ಮಾಡಬಹುದಾಗಿದೆ. ನಮ್ಮ ಟ್ಯಾರಿಸಿನಲ್ಲಿ ಪ್ಯಾನಲ್ಗಳನ್ನು ಅಳವಡಿಸಿಕೊಂಡು ಆ ವಿದ್ಯುತ್ತನ್ನು ಮಾರಾಟ ಮಾಡೋದು. ನೋಡಿ, ಈಗ ಒಂದು ಲಕ್ಷದ ನೀವು ಇನ್ವೆಸ್ಟ್ ಮಾಡಿದರೆ ಸೋಲಾರ್ ಪ್ಯಾನಲ್ಗಳದ್ದು ಅದರದ್ದು ಲೈಫ್ ಟೈಮ್ ಅಂತ ಕೊಡ್ತಾರೆ. ಅದು ಹೇಗೆ ಕೊಡ್ತಾರೆ ಹೇಳಿದ್ರೆ, ಸುರುವಿನ 10 ವರ್ಷ, ಈಗಿನ ಸ್ಟ್ಯಾಂಡರ್ಡ್ ಸಿಲಿಕಾನ್ ಏನಿದೆ, ಸುರುವಿನ 10 ವರ್ಷ ಈ ಎಫಿಷಿಯನ್ಸಿ 10% ಕಮ್ಮಿ ಆಗ್ತದೆ. ಈಗ ಸಾಮಾನ್ಯ 20 ಅದು ಪವರ್ ಕನ್ವರ್ಷನ್ ಎಫಿಷಿಯನ್ಸಿ ಅಂತ ಹೇಳ್ತಾರೆ. ಅಂದ್ರೆ ಸೂರ್ಯನ ಬೆಳಕನ್ನ ಎಷ್ಟು ಪ್ರತಿಶತ ಅದು ವಿದ್ಯುತ್ ಆಗಿ ಕನ್ವರ್ಟ್ ಮಾಡ್ತದೆ, ಬದಲಾವಣೆ ಮಾಡ್ತದೆ ಅಂತ. ಸೊ ಸಾಮಾನ್ಯ ಈಗಿನ ಒಳ್ಳೆ ಪ್ಯಾನಲ್ಗಳು ಸಾಮಾನ್ಯ 20%ನಷ್ಟು ಅವರೇಜ್ ಇದೆ. ಸೊ ಇದು ಏನ್ ಹೇಳ್ತಾರೆ ಹೇಳಿದ್ರೆ, ಈ ಮ್ಯಾಕ್ಸಿಮಮ್ ಏನು ಪ್ರೊಡ್ಯೂಸ್ ಆಗ್ತದೆ ಅದರಿಂದ 10% ಡಿಕ್ರೀಸ್ ಆಗಬಹುದು. 10 ವರ್ಷದ ಸಮಯದಲ್ಲಿ 20 ವರ್ಷದ ಸಮಯದಲ್ಲಿ ಸಾಮಾನ್ಯ ಒಂದು ಟೋಟಲ್ ಏನಿಂದ ಒಂದು 15% ಇಳಿಕೆ ಆಗ್ಬೋದು. ಇಷ್ಟೇ ಇವರು ಕೊಡುವಂಥದ್ದು ಲೈಫ್ ಟೈಮ್ ಅಂತ 25 ವರ್ಷ ಹೇಳಿದೆ. 25 ವರ್ಷದ 20ರವರೆಗೆ ನಿಮಗೆ ಸಾಮಾನ್ಯ ನಿಮ್ಮ ಮೊದಲು ಎಷ್ಟು ಶಕ್ತಿ ಉತ್ಪಾದನೆ ಆಗ್ತಿತ್ತು ಅದರದ್ದು 80% ಖಂಡಿತ ಸಿಗ್ತದೆ. ಮತ್ತೆ ಕೂಡ ಬಹಳಷ್ಟು ವರ್ಷದ ಒಳಗೆ ಇದು ಕೆಲಸ ಮಾಡ್ತದೆ, ಹಾಳಾಗುವುದಿಲ್ಲ. ಸೊ ನಮಗೆ ಇದಕ್ಕೆ ಪೇ ಬ್ಯಾಕ್ ಟೈಮ್ ಅಂತ ಇರ್ತದೆ ಸೋಲಾರ್ ಪ್ಯಾನಲ್ಗಳಿಗೆ. ಈಗ ನಾವು ಇನ್ವೆಸ್ಟ್ ಮಾಡಿದ್ವಿ, ಎಷ್ಟು ವರ್ಷದಲ್ಲಿ ನಮಗೆ ಮಾಡಿದ ಇನ್ವೆಸ್ಟ್ಮೆಂಟ್ ರಿಟರ್ನ್ ಬರ್ತದೆ ಅಂತ. ಈ ಸೋಲಾರ್ ಪ್ಯಾನಲ್ಗಳಿಗೆ ಸಾಮಾನ್ಯ ನಾವು ಅಂದಾಜು ಒಂದು ಲೆಕ್ಕಾಚಾರ ಹೇಳಿ ಸಾಮಾನ್ಯ 7-10 ವರ್ಷದ ಒಳಗೆ ನಿಮ್ದು ಪೇ ಬ್ಯಾಕ್ ಟೈಮ್ ಆಗ್ತದೆ. ನೀವೇನು ಇನ್ವೆಸ್ಟ್ ಮಾಡಿದ್ದೀರಿ ಅದಕ್ಕೆ ಈಕ್ವಲೆಂಟ್ ಆಗಿ ವಿದ್ಯುತ್ತನ್ನು ನೀವು ಉತ್ಪಾದನೆ ಮಾಡ್ತೀರಿ ಅಂತ. ಅಂದ್ರೆ ನಿಮ್ಮ ಮನೆ ಬೆಳಕಿಗೆ ಇಲ್ಲಿ ನಿಮ್ಮ ವಿದ್ಯುತ್ ಬಿಲ್ ಕಮ್ಮಿ ಆಯ್ತು, ಸಾಮಾನ್ಯ ನಿಲ್ಲು ಅಂತಾನೆ ಆಯ್ತು, ಪ್ಲಸ್ ಮಾರಾಟ. ಸೊ ಇದೆಲ್ಲ ಉಳಿಕೆಯನ್ನು ಗಮನಿಸಿಕೊಂಡು ಸಾಮಾನ್ಯ ನಿಮಗೆ 7-10 ವರ್ಷದ ಒಳಗೆ ಅದರದ್ದು ನೀವು ಇನ್ವೆಸ್ಟ್ ಮಾಡಿದ ರಿಟರ್ನ್ ಬಂತು. ಉಳಿದ 10 ವರ್ಷವೋ ಅಥವಾ 15-20 ವರ್ಷವೋ ಅದು ನಿಮಗೆ ಲಾಭ. ಸೊ ಹಾಗಾಗಿ ದೀರ್ಘಕಾಲದಲ್ಲಿ ಆಲೋಚನೆ ಮಾಡಿದ್ರೆ ಇದರಲ್ಲಿ ಬಹಳಷ್ಟು ಲಾಭವೇ ಇದೆ. ಅದೇ ನೀವು ಹೇಳಿದಾಗ ಹಿಂಡರೆನ್ಸ್ ಹೇಳಿದ್ರೆ ಇನ್ನು ಇನಿಷಿಯಲ್ ಇನ್ವೆಸ್ಟ್. ಹೌದು ಇನಿಷಿಯಲ್ ಮಾಡುವಂತ ಬಹುಶಃ ಜೊತೆಗೆ ಈ ಬ್ಯಾಟರಿಯಲ್ಲಿ ಕೂಡ ಸಾಕಷ್ಟು ಸುಧಾರಣೆ ಆಗಬೇಕಾಗಿದೆ. ಯಾಕಂದ್ರೆ ಅದರ ಎಫಿಶಿಯನ್ಸಿ ಅಥವಾ ಕರ್ತವ್ಯವನ್ನು ಜಾಸ್ತಿ ಮಾಡುವಂತದ್ದು ಅಂತ. ಯಾಕಂದ್ರೆ ಇದರಲ್ಲಿ ಮೇನ್ ಕಾಸ್ಟ್ ಆಗುವುದು ನಿಮಗೆ ಬ್ಯಾಟರಿಗೆ. ಹೌದು, ಬಹಳ ದೊಡ್ಡ ಪಾಲು ಅದಕ್ಕೆ ಹೋಗ್ತದೆ. ಸೊ ಅದರದ್ದು ಕಾಸ್ಟ್ ರಿಡ್ಯೂಸ್ ಮಾಡೋದು ಹೇಗೆ, ಅದರದ್ದು ಸೈಜ್ ಹೇಗೆ, ಸಣ್ಣ ಬ್ಯಾಟರಿಯಲ್ಲಿ ಜಾಸ್ತಿ ಹೇಗೆ ಸ್ಟೋರ್ ಮಾಡಬಹುದು, ಈ ನಿಟ್ಟಿನಲ್ಲಿ ಕೂಡ ಬಹಳಷ್ಟು ಕೆಲಸಗಳಾಗ್ತಾ ಇದೆ. ಬಹಳ ಸಂತೋಷ ಅಚ್ಯುತ್ ಅವರೇ. ಕೃಷಿಯಲ್ಲಿ ಸೌರಶಕ್ತಿಯ ಬಳಕೆಯ ಬಗ್ಗೆ ಯಾವ ರೀತಿಯ ಒಂದು ಈಗಾಗಲೇ ಸುಧಾರಣೆ ಆಗಿದೆ ಹಾಗೂ ಇನ್ನು ಮುಂದೆಯೂ ಕೂಡ ಇದರಲ್ಲಿ ಯಾವ ರೀತಿಯ ಒಂದು ಸಂಶೋಧನೆ ನಡೀತಾ ಇದೆ, ಬಹುಶಃ ನೀವು ಈಗಾಗಲೇ ಹೇಳಿದ ಹಾಗೆ ಮುಂದಿನ 4-5 ವರ್ಷದಲ್ಲಿ ಸಾಕಷ್ಟು ಸುಧಾರಣೆಯನ್ನು ಕಾಣಬಹುದು. ನಮ್ಮ ಪ್ಯಾನಲ್ಗಳ ರೇಟ್ ಕೂಡ ಡಿಕ್ರೀಸ್ ಆಗುವ ಎಲ್ಲ ಸಾಧ್ಯತೆಗಳು. ಹೌದು, ನಮ್ಮ ರೈತರು ಕೂಡ ಇದರ ಒಂದು ಸದುಪಯೋಗವನ್ನು ಪಡೆಯುವಂತಹ ಒಂದು ಅವಕಾಶ ಸಿಗಬಹುದು ಅಂತ ಆಶಿಸ್ತಾ ನಮ್ಮ ಮಾತುಕತೆಯನ್ನು ಮುಗಿಸೋಣ. ಧನ್ಯವಾದಗಳು, ನಮಸ್ಕಾರ. ಧನ್ಯವಾದಗಳು. ಇದುವರೆಗೆ ಕೃಷಿಯಲ್ಲಿ ಸೌರ ವಿದ್ಯುತ್ ಬಳಕೆ ಈ ಕುರಿತು ಸುರತ್ಕಲ್ ಎನ್ಐಟಿಕೆ ಸಂಸ್ಥೆಯ ಕೆ ಅಚ್ಯುತ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇದೀಗ ಕೇಳಿ ಕೃಷಿ ಮಾಹಿತಿ. ಸಾಮಾನ್ಯವಾಗಿ ಕೊಕ್ಕೋ ಬೆಳೆಯನ್ನು ಅಡಿಕೆ ಮತ್ತು ತೆಂಗಿನ ತೋಟಗಳಲ್ಲಿ ಬೆಳೆಯಲಾಗ್ತದೆ. ಹಾಗಾಗಿ ಮುಖ್ಯ ಬೆಳೆಗೆ ಹಾನಿಯಾಗದ ಹಾಗೆ ಮಾಡುವುದಕ್ಕೆ ಕೊಕ್ಕೋ ಗಿಡದ ಆಕಾರ ಮತ್ತು ಹರಡುವಿಕೆಯನ್ನು ನಿಯಂತ್ರಣದಲ್ಲಿ ಇಡಬೇಕು. ಇದಕ್ಕಾಗಿ ಸೂಕ್ತ ಹಾಗೂ ಕ್ರಮಬದ್ಧ ಸವರುವಿಕೆ ಈ ಬೆಳೆಯಲ್ಲಿ ಅತಿ ಅವಶ್ಯ. ಸವರುವಿಕೆಯನ್ನು ಸಾಮಾನ್ಯವಾಗಿ ಜುಲೈ ಆಗಸ್ಟ್ ತಿಂಗಳಲ್ಲಿ ಮಾಡಬೇಕಾಗ್ತದೆ. ಇಲ್ಲಿ 2 ರೀತಿಯ ಸವರುವಿಕೆಯನ್ನು ನಾವು ಗಮನಿಸಬಹುದು. ಗಿಡಗಳಿಗೆ ಆಕಾರ ಕೊಡುವಂತಹದ್ದು ಒಂದು ವಿಧ. ಹೊಸ ಸಸಿಗಳಲ್ಲಿ ಗಿಡದ ಎತ್ತರವನ್ನು ನಿರ್ಧರಿಸುವುದಕ್ಕೆ ಈ ಸವರುವಿಕೆ ಸಹಾಯ ಮಾಡುತ್ತದೆ. ಕೊಕ್ಕೋ ಕಾಂಡವು 1-2 ಮೀಟರ್ ಎತ್ತರದವರೆಗೆ ಬೆಳೆದ ಮೇಲೆ ಕವಲು ಓಡಿದರೆ ತೋಟದಲ್ಲಿ ವಿವಿಧ ಕೆಲಸಗಳಿಗೆ ಅನುಕೂಲವಾಗ್ತದೆ. ಸ್ಪ್ರಿಂಕ್ಲರ್ ನೀರನ್ನು ಅಳವಡಿಸುವುದಕ್ಕೂ ಕೂಡ ಅನುಕೂಲವಾಗ್ತದೆ. ಈ ಸವರುವಿಕೆಯು ಕೊಕ್ಕೋ ಗಿಡದಲ್ಲಿ ಕವಲು ಒಡೆಯುವ ಎತ್ತರ ಮತ್ತು ಕವಲುಗಳ ಸಂಖ್ಯೆಗಳನ್ನು ನಿರ್ಧರಿಸುವುದಕ್ಕೆ ಸಹಾಯ ಮಾಡುತ್ತದೆ. ಪ್ರಬುದ್ಧ ಗಿಡಗಳಲ್ಲಿ ಸವರುವಿಕೆಯಲ್ಲಿ 2 ವಿಧಗಳಿವೆ. ನೈರ್ಮಲ್ಯತಾ ಸವರುವಿಕೆ ಮತ್ತು ರಚನಾ ಸವರುವಿಕೆ. ನೈರ್ಮಲ್ಯತಾ ಸವರುವಿಕೆ ಅಂತಂದರೆ ರೋಗಪೀಡಿತವಾಗಿರುವಂತಹದ್ದು ಹಾಗೂ ಅನುಪಯುಕ್ತ ಕೊಂಬೆಗಳನ್ನು ತೆಗೆದು ಗಿಡಗಳು ಆರೋಗ್ಯದಿಂದ ಇರುವ ಹಾಗೆ ನೋಡಿಕೊಳ್ಳುವುದಕ್ಕೆ ಈ ಸವರುವಿಕೆ ಸಹಾಯ ಮಾಡುತ್ತದೆ. ಇದರಲ್ಲಿ ಕಾಂಡದಿಂದ ಹೊರಡುವಂತಹ ಉಪರೆಂಬೆಗಳನ್ನು ತೆಗೆಯುವುದು, ಸತ್ತ ರೆಂಬೆಗಳನ್ನು ತೆಗೆಯುವಂತಹದ್ದು, ಕಾಂಡಕ್ಕೆ ಸುತ್ತಿಕೊಳ್ಳುವ ಗಿಡ ಮತ್ತು ಬಳ್ಳಿಗಳನ್ನು ತೆಗೆಯುವುದು, ಇರುವೆಯ ಗೂಡುಗಳನ್ನು ತೆಗೆಯುವುದು, ರೋಗ ಪೀಡಿತವಾಗಿರುವುದು ಹಾಗೂ ಇಲಿ ಅಳಿಲುಗಳು ತಿಂದು ಹಾಕಿರುವಂತಹ ಕಾಯಿಗಳನ್ನು ತೆಗೆಯುವಂತಹದ್ದು ಒಳಗೊಂಡಿದೆ. ಇನ್ನು 2ನೆಯ ವಿಧಾನ ಅಂತಂದರೆ ರಚನಾ ಸವರುವಿಕೆ. ಗಿಡದ ಹರಡುವಿಕೆಯನ್ನು ನಿಯಂತ್ರಿಸುವುದಕ್ಕೆ ಮತ್ತು ಗಿಡದ ಆಕಾರ ಮತ್ತು ಗಾತ್ರವನ್ನು ರಕ್ಷಿಸುವುದಕ್ಕೆ ಈ ಸವರುವಿಕೆ ಸಹಾಯ ಮಾಡುತ್ತದೆ.